ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಎಸ್ ಎಲ್ ಸಿ ಸರ್ ನಂದು ಆಗಿರೋದು, ಅವಾಗಿಂದನು ನಾವು ಅಲ್ಲಿಂದನು ರೈತ್ರಿ ಸರ್. ಈಗ ಎಸ್ ಎಸ್ ಎಲ್ ಸಿ ತನಕ ವಿದ್ಯಾಭ್ಯಾಸ ಮಾಡ್ಕೊಂಡು ಅಲ್ಲಿಗೆ ಯಾಕೆ ಬಿಟ್ರಿ ನೀವು? ಮುಂದಿನ ವಿದ್ಯಾಭ್ಯಾಸ ಮಾಡ್ಬೋದಾಯ್ತಲ್ಲ. ಮಾಡ್ಬೋದಿ ಸರ್, ಅವಾಗ ಸ್ವಲ್ಪ ನಮ್ಮ ಮನೇಲಿ ತೊಂದ್ರೆ ಸರ್, ಓದಕ್ ಆಗ್ಲಿಲ್ಲ, ಹಂಗ ರೈತ್ರ ಕೆಲಸ ಮಾಡ್ಕೊಂಡ್ ಬಂದ್ವಿ ಸರ್. ಈಗ ವಿದ್ಯಾಭ್ಯಾಸ ಮಾಡಕ್ ತೊಂದ್ರೆ ಅಂದ್ರೆ ನಿಮ್ಗೆ ಏನ್ ಬಂತು ಅಂತ ಹೇಳಿ? ನಾವು ಸರ್ ತೋರ್ ಮನೆ ಸ್ವಲ್ಪ ಬಡತನ ಇತ್ತು ಅವಾಗ, ನಮ್ಮ ಅಣ್ಣ ಒಬ್ಬರೇ ದುಡಿಮೆ ಮಾಡೋರು, ನಾವು ಹೆಣ್ಮಕ್ಳು ಮೂರು ಜನ ಸರ್, ಹಂಗಾಗಿ ನಮ್ಮ ದೊಡ್ಡಕ್ಕಂಗೆ ಕೊಟ್ಟಿದ್ವಿ ಸರ್, ಅಲ್ಲೋ ಸ್ವಲ್ಪ ನಮಗೆ ದುಡ್ಡಿನ ಪ್ರಾಬ್ಲಮ್ ಆಗ್ಬಿಡ್ತು, ಆಗ ಮುಂದೆ ಓಸಕ್ಕಾಗಲಿಲ್ಲ ಸರ್ ನಾವನ್ನ, ಹಂಗ ಎಸ್ ಎಲ್ ಸಿ ಮಾಡಿ ಸರ್ ನಾನೇ ಬಿಟ್ಟೆ ಸರ್ ದುಡ್ಡಿನ ತೊಂದರೆ ಇರೋದಕ್ಕೆ. ಈಗ ಅವತ್ತಿನ ದಿನದಲ್ಲಿ ನೀವು ವಿದ್ಯಾಭ್ಯಾಸ ಮಾಡಲಿಲ್ವಲ್ಲ, ಇವತ್ತೇನು ಅನಿಸುತ್ತೆ ನಿಮಗೆ? ಮಾಡ್ಬೇಕಾಯ್ತು ಅನ್ಸುತ್ತೆ ಸರ್, ಇವತ್ತು ಓದಿದವರಿಗೆ ಸರ್ ಬೆಲೆ ಇರೋದು, ಓದ್ಬೇಕಾಯ್ತು ಅನಿಸ್ತದೆ ಸರ್. ಈಗ ಕೃಷಿ ಮಾಡಿದರೆ ವಿದ್ಯಾಭ್ಯಾಸ ಬೇಡ ಅಂತ ಹೇಳ್ತೀರಾ? ಇಲ್ಲ ಇಲ್ಲ ಸರ್, ಎರಡೂ ಬೇಕು ಸರ್, ಓದಿದರೆ ಸರ್ ಕೃಷಿ ಮಾಡಕ್ಕೆ ಬರೋದು, ಸುಮ್ಮನೆ ಏನೇನು ಮಾಡೋಕ್ಕೆ ಹೆಂಗೂ ಬರಲ್ಲ ಸರ್, ವಿದ್ಯೆನೂ ಇರ್ಬೇಕು ಸರ್, ವಿದ್ಯೆಯಿಂದ ಕೃಷಿ ಮಾಡೋಕ್ಕೂ ನಮ್ಗೆ ಯಾವ ಥರ ಅಂತ ಮಾಡ್ಬೋದು ಸರ್. ಈಗೆಲ್ಲ ಹೊರಗಡೆ ಎಲ್ಲ ಈಗ ಬೆಳೆದಂತವನ್ನ ಮಾರ್ಕೆಟಿಗೆ ಕೊಡಬೇಕು, ಈಗ ಬೀಜ ಗೊಬ್ಬರ ತರಬೇಕಂದ್ರೆ ಎಲ್ಲದಕ್ಕೂ ವಿದ್ಯೆ ಬೇಕೇ ಬೇಕಲ್ವಾ? ಬೇಕೇ ಬೇಕು ಸರ್, ವಿದ್ಯೆ ಬೇಕೇ ಬೇಕು. ನೀವು ನಿಮ್ಮ ಒಂದು ತವರು ಮನೆಯಲ್ಲಿ ಕೃಷಿ ಬದುಕು ಅಂತಂದ್ರೆ ಏನ್ ಕಲ್ತ್ಕೊಂಡ್ರೆ? ನಾವು ಸರ್ ಅಲ್ಲಿ ಅವಾಗ ಸರ್ ಇಷ್ಟು ಇದ್ದಿದ್ದ ಮೆಕ್ಕೆಜೋಳ ಒಂದು ಸರ್, ನಮಗೆ ತೋಟ ಇತ್ತು, ಆಮೇಲೆ ಇದೇ ಈ ತರನೇ ಸರ್ ನಾವು ಅಕ್ಕಿ ಹಾಕ್ತಿದ್ವಿ, ತೊಗರಿ ಅವು ಬೆಳೀತಾ ಇದ್ವಿ ಸರ್, ಆ ಕಡೆ ನಮ್ದು ನ್ಯಾಮತಿ ತಾಲೂಕು ಚಟ್ನಳ್ಳಿ ಆ ಕಡೆ ಇಷ್ಟೇ ಸರ್ ಆ ಬೆಳೆಗಳು. ಈಗ ನಿಮ್ಮ ತವರು ಮನೆಯಲ್ಲಿ ತೋಟ ಇತ್ತು ಅಂತ ಹೇಳಿದ್ರಲ್ಲ, ಯಾವ ತೋಟ ಇತ್ತು? ನಮ್ದು ಬರೇ ಸರ್ ಅಡಿಕೆ ತೋಟ, ಅಡಿಕೆ ಸೈಡಿಗೆ ತೆಂಗಿನ ತೋಟ ಸರ್. ಈಗ ಇಲ್ಲಿ ನಿಮ್ಮ ಒಂದು ಗಂಡನ ಮನೆಯಲ್ಲಿ ಅಡಿಕೆ ಬೆಳಿಬೇಕು ಅಂತ ಅನಿಸ್ತಲ್ವಾ ನಿಮಗೆ? ಅನಿಸ್ತಾರ ಮಾಡಿದ್ವಿ ಸರ್ ನಾವು, ಇವಾಗ ಅಡಿಕೆ ಮಾಡಿದ್ವಿ ಸರ್, 2012ರ ಹಾಕಿದ್ವಿ ಸರ್ ನಾವು, ನಮ್ದು 6ನೇ ವರ್ಷದಿಂದ ಅಡಿಕೆ ಬರ್ತಾಯಿ ಸರ್, ವರ್ಷ ವರ್ಷ ಸ್ವಲ್ಪ ಬಂತು, ಹೋದ ವರ್ಷ ಈ ವರ್ಷ ಚೆನ್ನಾಗಿ ಇಳುವರಿ ಬಂದ ಸರ್. ನಾವು 1 ಎಕರೆ ತೋಟ ಮಾಡಿರ ಸರ್, 621 ಅಡಿಕೆ ಗಿಡ ಹಾಕಿದ್ವಿ, ಅದರಲ್ಲಿ ಇನ್ನೂ ಸ್ವಲ್ಪ ಬಿಟ್ಟಲ್ಲ ಸರ್. ಹೋದ ವರ್ಷ 1 ಎಕರೆ ಅಡಿಕೆ ಇದಕ್ಕೆ 63 ಕ್ವಿಂಟಲ್ ಬಂದ ಸರ್ ನಮ್ದು ಅಡಿಕೆ ಹಸಿಕಾಯಿ ಅಂದ್ರೆ. ನಾವು ಅದ್ರಾಗೆ ನಾವು ಬರೀ ಸಾವಯವ ಅಷ್ಟೇ ಸರ್, ಜೈವಿಕ ಗೊಬ್ಬರ ಹಾಕಿ ಸರ್ ಬೆಳೆದ್ರದ್ದು ನಾವು, ನಾವು ಬೇರೆ ಇವನ್ನೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಸರ್. ಬಂದು ಈ ಸರ್ಗಳೆಲ್ಲ ವಿಜಿಟ್ ಕೊಟ್ಟಿದ್ದಾರೆ ಸರ್, ಬಸನಗೌಡರು ಸರ್, ಇವರು ಮಲ್ಲಿಕಾರ್ಜುನ್ ಸರ್, ದೇವರಾಜಪ್ಪ ಸರ್ ಎಲ್ಲರೂ ಬಂದು ಸರ್ ತೋಟಕ್ಕೆ ಬಂದು ನಾವು ಒಂದು ಡ್ರಾಪು ಹಾಕಿಲ್ಲ ಅಂತಲೂ ಸರ್ ಅವ್ರು ಇದನ್ನು ಮಾಡಿದ್ರು ಸರ್ ಅದಕ್ಕೆ. ಈಗ ಅಡಿಕೆ ಅಂತಂದರೆ ನೀವು ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ? ನಾವು ಸರ್ ನಮ್ಮ ರಿಲೇಷನ್ನೇ ಇಲ್ಲಿ ಸೋಗಲು ಅಂತ ಸರ್ ಚೆನ್ನಾಗಿ ಬಂದು ಸರ್ ಸಸಿ, ಅವಾಗೆ ಸರ್ 23 ರೂಪಾಯಿ ಒಂದು ಸಸಿ ಕೊಟ್ಟಿದ್ದವರು, ಅವು ಒಳ್ಳೆ ಇದು ಮಾಡಿ ಆರೋಗ್ಯವಾಗಿದ್ದವು ಸರ್ ಗಿಡ, ಚೆನ್ನಾಗಿ ಬಂದು ಸರ್ ನಮ್ಮ ಅಡಿಕೆ. ಈಗ ನೀವೇ ಗೋಟ್ ತಂದು ಸಸಿ ಮಾಡ್ಕೊಳ್ಳೋದು ಈ ಥರ ಮಾಡಲಿಲ್ವಾ? ಈ ವರ್ಷ ಮಾಡಿದ್ದೀನಿ ಸರ್, ನಮಗೆ ಒಂದು ಸ್ವಲ್ಪ ಜಾಗದ್ದು ಪ್ರಾಬ್ಲಮ್ ಇತ್ತು ಸರ್, ನೀರಿರಲಿಲ್ಲ ಅಲ್ಲಿ, ಬೇರೆ ಕಳತನ ಆಕತ್ತೆ ಅಂತಾನೆ ಮನೆಯ ಹಿತ್ತಲುಗಡೆ ಜಾಗ ಇರಲಿಲ್ಲ, ಹಂಗ ಈ ಸರಿ ತೋಟದಾಗೆ ಮಾಡಿದ್ದೀನಿ ಸರ್ ನಾನು. ಸಸಿ ಈಗ ಸಾಕಾಣಿಕೆ ಮಾಡಿದ್ರೆ? ನೀವು ಮಾಡಿದ್ದೀನಿ ಸರ್, ಮಾಡಿದ್ದೀನಿ ಸಾಕಾಣಿಕೆ. ಏಕೆ ಬೇರೆ ಇನ್ನ ಜಮೀನಿಗೆ ಹಾಕ್ಬೇಕಂತ ಸಾಕಾಣಿಕೆ ಮಾಡಿದ್ರೆ? ಹ್ಞೂ ಸರ್, ಈ ವರ್ಷ 1 ಎಕರೆ ಹಾಕ್ಬೇಕು ಅಂತ ಆಸೆ ಇದೆ ಸರ್. ಈಗ ಆಲ್ರೆಡಿ ನಿಮ್ದು 1 ಎಕರೆ ಅಡಿಕೆ ತೋಟ ಇದೆ, ಮತ್ತೆ ಅಡಿಕೆ ಬೆಳೆ ಹಾಕ್ಬೇಕಂತ ಯಾಕೆ ಅನಿಸುತ್ತೆ ಸರ್? ಯಾಕೆ ಅಂದ್ರೆ ಮತ್ತೆ ಈಗ ನಾವು ಈ ಕೃಷಿ ಮಾಡ್ತಾ ಇದೀವಿ ಸರ್, ಇದು ಏನಕ್ಕ ಸರ್ ಮೆಕ್ಕೆಜೋಳ 1 ಎಕರೆಗೆ 24,000 ರೂಪಾಯಿ ಖರ್ಚು ಬರ್ತಾಯಿ ಸರ್ ನಮಗೆ, ಆದ್ರಿಂದ ನಮಗೆ ಉತ್ಪನ್ನ ಏನೂ ಇಲ್ಲ ಸರ್, ಪ್ರಗತಿಪರ ರೈತರು ಹಾಕಕ್ಕಂತೂ ಸಾಧ್ಯ ಇಲ್ಲ, ಹಂಗಾಗಿ ಇದು ಅಡಿಕೆ ಬೆಳೆ ಚೆನ್ನಾಗಿ ಬರ್ತದೆ ಅಂತ ನನ್ನ ಅನುಭವದ ಪ್ರಕಾರ ಸರ್ ಅಡಿಕೆ ಹಾಕ್ಬೇಕು ಅಂತ ಮಾಡಿದೀವಿ ಸರ್. ಈಗ ಅಡಿಕೆ ನಾಟಿ ಮಾಡಿದ್ರಲ್ಲ, ಈಗ 5-6 ವರ್ಷದ ಹಿಂದೆ ಯಾವ ರೀತಿ ನೀವು ಬೆಳೆಸಿದ್ರೆ ಅವನ್ನ? 9 ವರ್ಷ ಆಯ್ತು ಸರ್ ನಾವು ಅಡಿಕೆ ಹಾಕಿ, ನಾವು ಸರ್ ಒಂದು ಇದಕ್ಕೆ 9+8 ಅಂತ ಈ ತರ ಚದರ ದಾಯ ಮಾಡಿ 9 ಸಾಲ ಬಂದವ ಸರ್ ನಮ್ಮ 1 ಎಕರೆಗೆ. ನಾವು ಆಮೇಲೆ 2 ವರ್ಷ ಬಿಟ್ಟು ಮತ್ತೆ 1/2 ಎಕರೆ ಹಾಕಿದ್ದೇವೆ ಸರ್, ಅದು ಇನ್ನು ಈ ವರ್ಷ ಫಲಕ್ ಬಂದತ್ತೆ, ಇದು 1 ಎಕರೆ ಆಲ್ರೆಡಿ ಬಹಳ ಚೆನ್ನಾಗಿ ಬರ್ತಾಯಿ ಸರ್. ಈಗೆಲ್ಲ ನೀವು ಕೊಟ್ಟಿಗೆ ಗೊಬ್ಬರ ಮಣ್ಣು ಇಂತರ ಕೊಟ್ಟಿದ್ರೆ ಏನು ರಾಸಾಯನಿಕ ಗೊಬ್ಬರ ಕೊಟ್ಟಿದ್ರೆ? ನಾವು ರಾಸಾಯನಿಕ ಗೊಬ್ಬರನೇ ಮುಡಿಸಿಲ್ಲ ಸರ್, ನಾವು ಬರೇ ನೀನು ಮಣ್ಣು ಹಾಕಿಲ್ಲ ಸರ್, ನಾವು ತಿಪ್ಪೆ ಗೊಬ್ಬರನೇ 2 ವರ್ಷಕ್ಕೊಂಪಟ ವರ್ಷ ವರ್ಷ ಅದನ್ನೇ ಕಡಿತಾ ಇದೀವಿ ಸರ್. ಈಗ ರಾಸಾಯನಿಕ ಗೊಬ್ಬರ ಕೊಡಬಾರ್ದು ಅಂತ ಯಾಕೆ ಅನಿಸುತ್ತೆ ನಿಮಗೆ ಸರ್? ಕೊಡ್ಬೋದು, ಭೂಮಿಗಳು ಪೇತ ಬರ್ತವೆ, ಮತ್ತೆ ಮುಂದೆ ಬೆಳೆಯಲ್ಲ, ಬೆಳೆಗಳು ಹಾಳಾಗ್ತವೆ ಅಂತ ನಾವು ಕೊಟ್ಟಿಲ್ಲ ಸರ್ ತೋಟಕ್ಕೆ. ಅಂದ್ರೆ ಇದ್ರ ಬಗ್ಗೆ ಯಾರು ಸಲಹೆ ಕೊಟ್ಟರು ನಿಮಗೆ? ನಾನು ಅಂದ್ರೆ ಬಹಳ ಎಜುಕೇಶನ್ ಇಲ್ಲ, ಎಸ್ ಎಲ್ ಸಿ ಓದಿರೋ ಪರವಾಗಿಲ್ಲ ಸರ್, ಸ್ವಲ್ಪ ತಿಳ್ಕೊಂಡಿದ್ದೆ. ಆಮೇಲೆ ನಮಗೆ ಸರ್ ಈ ಸರ್ಗಳೆಲ್ಲ ಬರಕತ್ತಿದ ಮಗ ನಾವು ಅವ್ರನ್ನ ಹೋಗ್ತಾ ಇದ್ವಿ ಸರ್ ಕರೆದಾಗ, ಸಂಘಗಳು ಸಮೇತ ಅಮ್ಮ ಹಿಂಗೆ ಹಿಂಗೆ ಅಮ್ಮ ಅವರೆಲ್ಲ ಹೇಳಿದ್ರು ಸರ್ ಈ ಥರ ಮಾಡೋಕ್ಕಮ್ಮ ಈ ಥರ ಅಂತ, ನೋಡೋಣ ಚೆನ್ನಾಗಿರ್ತೇನೋ ಅಂತ ಆ ಥರ ಮಾಡ್ಕೊಂಡು ಬಂದ್ವಿ ಸರ್. ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಈ ಥರ ಫಲಗಳು ಹಾಳಾಗ್ತವೆ, ಮಣ್ಣಿನ ಫಲವತ್ತತೆ ಕಳ್ಕಂತತೆ ಅಂತ ಇದಾಗ್ತಲ್ಲ ಸರ್, ನಮಗೆ ಹಸುಗಳು ಇದ್ವ ಗೊಬ್ಬರ ಜಾಸ್ತಿ ಇದು ಕೊಟ್ಟಿಗೆ ಗೊಬ್ಬರ ಸರ್, ಹಾಗಾಗಿ ನಾವು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಹಾಕ್ತಾ ಇದೀವಿ ಸರ್. ಈಗೆಲ್ಲ ಸಂಘದಿಂದ ನೀವು ಕೃಷಿ ಪ್ರವಾಸ ಏನಾದರೂ ಮಾಡಿದ್ರೆ? ಕೃಷಿ ಪ್ರವಾಸ ಸರ್ ಯಶೋದಮ್ಮ ನಾನು ಬಾಗಲಕೋಟೆ ಹೋಗಿದ್ವಿ ಸರ್. ಅಲ್ಲಿ ಏನು ನಿಮಗೆ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟರು? ಕೃಷಿ ಬಗ್ಗೆ ಅಂದ್ರೆ ಸರ್ ನಮಗೆ ಕೃಷಿ ಬಗ್ಗೆ ಮಾಹಿತಿ ಕೊಡಲಿಲ್ಲ, ಟ್ರೈನಿಂಗ್ ಹೋಗಿದ್ವಿ ಸರ್. ಏನಕ್ಕೆ ಅಂದ್ರೆ ಜಾಮೂನ್ ಹಿಟ್ಟು ಮಾಡೋದ್ರ ಬಗ್ಗೆ ಬಾಗಲಕೋಟೆ ಹೋಗಿದ್ವಿ ಸರ್. ಬೆಂಗಳೂರಿಗೆ ಹೋಗಿದ್ವಿ ಸರ್ ಕೆವಿಕೆಗೆ, ಅಲ್ಲಿ ಇದೇ ಕಿರುಧಾನ್ಯಗಳ ಸಿರಿಧಾನ್ಯ ಮೇಳ ಇಟ್ಟಿದ್ರು ಸರ್. ಕೆವಿಕಿ ಹೋದಾಗ ನಮಗೆ ಸರ್ ಅವರು ಭಾಳ ಚೆನ್ನಾಗಿ ಮಾಹಿತಿ ಕೊಟ್ಟು ಈ 5 ಸಿರಿಧಾನ್ಯಗಳ ಇದು ಮಾಡಿ ಎಲ್ಲ ಬಗ್ಗೆ ಕೇಳಿದ್ರು ಸರ್. ನಾವು ಅದನ್ನು ಮಾಡಿ ಆಮೇಲೆ ನವಣೆ ಪಲಾವು ಇದನ್ನೆಲ್ಲ ಮಾಡಕ್ಕೆ ಹಚ್ಚಿದ್ರು ಸರ್ ನಮ್ಮನ್ನು. ನಾವು ಅದನ್ನು ಮಾಡಿ ಅವ್ರಿಗೆ ಬಡಿಸಿ ಸರ್ ನಾವು ಅಲ್ಲಿ ಒಂದೊಂದು ಪ್ರಶಸ್ತಿ ತಗೊಂಡು ಬಂದ್ವಿ ಸರ್. ಅಂದರೆ ಈ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ನಿಮಗೆ ತರಬೇತಿ ಕೊಟ್ಟರು, ಬೇರೆ ಕಡೆಲ್ಲ ಹೋಗಿದ್ವಿ ಅಂತ ಹೇಳಿದ್ರಲ್ಲ, ಅಂದರೆ ಅದನ್ನೆಲ್ಲ ನಿಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡು ಸಿರಿಧಾನ್ಯಗಳನ್ನೇನಾದರೂ ಬೆಳೀತಾ ಇದ್ರೆ? ನಾವು ಸ್ವಲ್ಪ ಸರ್ ನವಣೆ ಹಾಕಿದ್ವಿ, ಇಲ್ಲ ಅಂತಲ್ಲ ಅರ್ಧ ಎಕರೆ ಹಾಕಿದ್ವಿ ಸರ್ 20 ಗುಂಟೆ. ಅದು ಮಳೆ ಬಂದು ಜಾಸ್ತಿಯಾಗಿ ಹೋಗ್ಬಿಡು ಸರ್, ಹಂಗಾಗಿ ನಮಗೆ ಜಾಗದ ಪ್ರಾಬ್ಲಮ್ ಇರೋದಕ್ಕೆ ಅಲ್ಲಿ ಬಿಟ್ವಿ ಸರ್ ನಾವು. ಅಂದರೆ ಇನ್ನು ಮುಂದಿನ ವರ್ಷಗಳಲ್ಲಿ ಅಂದರೆ ಹೆಚ್ಚಾಗಿ ಸಿರಿಧಾನ್ಯಗಳನ್ನ ಬೆಳಿಬೇಕಂತ ಏನಾದರೂ ಅನಿಸಿದೆಯಾ? ಹ್ಞೂ ಸರ್, ಬೆಳಿಬೇಕು ಅಂತ ಇದೀವಿ ಸರ್ ನಾವು. ಈಗ ಸಿರಿಧಾನ್ಯ ಅಂದರೆ ನಾವು ದಿನನಿತ್ಯ ಬಳಸೋದ್ರಿಂದ ಅಡಿಗೆಯಲ್ಲಿ ಏನು ಪ್ರಯೋಜನ ಅಂತ ಇದೆಲ್ಲ ತಿಳ್ಕೊಂಡಿದ್ರೆ ನೀವು? ಹ್ಞೂ ಸರ್, ತಿಳ್ಕೊಂಡಿವಿ ಸರ್. ಆರೋಗ್ಯ ಚೆನ್ನಾಗಿರ್ತತೆ, ಬಿಪ್ ಶುಗರ್ಗಳು ಇರಲ್ಲ ಸರ್, ಆರೋಗ್ಯ ಚೆನ್ನಾಗಿರೋಕೆ ಇದು ನಾರಿನಂಶ ಇರ್ತತೆ. ಇವನ್ನೆಲ್ಲ ಈ ತರ ಇದನ್ನ ತರದ ಬೆಳಿಬೇಕು ಸರ್, ನಾವು ಊಟ ಮಾಡ್ಬೇಕು ಅಂತಾನೆ ಬೆಳಿಬೇಕು ಅಂತ ಇದೀವಿ ಸರ್. ಒಟ್ಟಾರೆ ಸಿರಿಧಾನ್ಯ ಕೃಷಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ದೀರಾ? ಹ್ಞೂ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಈಗ ಅಡಿಕೆ ಅಂತಂದ್ರೆ ನೀವು ಎಷ್ಟು ವರ್ಷದಿಂದ ನೀವು ಮಾರಾಟ ಮಾಡ್ತಾ ಇದ್ರೆ? ನಾವು ಇಲ್ಲಿ 9 ವರ್ಷ ಆದ ಸರ್, 5 ವರ್ಷದಿಂದ ಬಂತು ನಮಗೆ ಸರ್. 5ನೇ ವರ್ಷಕ್ಕೆ 50 ಕೆಜಿ ಬಂತು ಸರ್ 1 ಎಕರೆಗೆ. 2ನೇ ವರ್ಷಕ್ಕೆ 1.5 ಕ್ವಿಂಟಲ್ ಬಂತು ಸರ್. ಆಮೇಲೆ 4ನೇ ವರ್ಷಕ್ಕೆ ಜಾಸ್ತಿ ಯಾಕೆ ಅಂತ ಹೋಗಿ ಸರ್, ಹೋದ ವರ್ಷ ಸರ್ 621 ಗಿಡದಾಗೆ ಸ್ವಲ್ಪ ಗಿಡ ಬಂದಿಲ್ಲ, ಉಳಿದ ಗಿಡದಾಗೆ 63 ಕ್ವಿಂಟಲ್ ಹಸಿಕಾಯಿ ಬಂದ ಸರ್ ನಮ್ದು. ಈಗ ಅಡಿಕೆಯಲ್ಲಿ ಸಾಕಷ್ಟು ಕಳೆಗಳು ಬರ್ತವೆ, ಆ ಕಳೆಗಳನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ನಾವೇ ಸರ್ ಕೀಳೋದು ಸರ್, ನಾನು ಒಬ್ಬರು ಲೇಬಲ್ ಕರ್ಕೊಂಡು ಹೋಗಿ ಕಳೆನೆಲ್ಲ ಕೀಳ್ತೀವಿ ಸರ್ ನಾವು. ನಾವು ಎಲ್ಲ ಕೆಲಸ ರೈತರ ಕೆಲಸ ಎಲ್ಲ ಮಾಡ್ತೀನಿ ಸರ್ ನಾವು. ಈಗ ಅಡಿಕೆ ಒಳಗಡೆ ರೂಟ್ ಹೊಡೆಸೋದು, ಬಾಂಡ್ಲಿ ಹೊಡೆಸೋದು ಈ ತರ ಮಾಡಲ್ವಾ? ಚಿಕ್ಕದಿದ್ದ ಮಾಡಿಸಿದ್ವಿ ಸರ್ ಬಹಳ ಕಳೆ, ಕಾಂಗ್ರೆಸ್ ಎಲ್ಲ ಬೆಳೀತಾ ಐತೆ ಅಂತ. ಇವತ್ ದೊಡ್ಡ ಕಾಲಮಾಸ ಕಳೆ ಕೈಯಾಗಿ ಕೀಳ್ತಾ ಇದೀವಿ ಸರ್. ಈಗ ಕಳೆನಾಶಕ ಈ ತರ ಸಿಂಪರಣೆ ಮಾಡಲ್ಲ ನೀವು? ಇಲ್ಲ ಸರ್, ಇವಾಗ ಬಿಟ್ವಿ, ಅವಾಗ ಗೊತ್ತಿಲ್ಲದ ಮಾಡಿದ್ವಿ ಸ್ವಲ್ಪ ಸರ್, ಇವಾಗ ಮಾಡಲ್ಲ ಸರ್. ಯಾಕೆ ಬಿಟ್ರೆ ನೀವು ಕಳೆನಾಶಕ ಸಿಂಪರಣೆ ಮಾಡೋದು? ಅದೇ ಫಲವತ್ತತೆ ಕಳ್ಕಂತತೆ ಮಣ್ಣು ಸರ್, ಚೆನ್ನಾಗಿ ಗಿಡ ಕಾಯಿ ಬಿಡಲ್ಲ ಅಂತ ಬಿಟ್ವಿ ಸರ್. ಈಗ ಸಾಕಷ್ಟು ಹಿಂದೆ ಸಿಂಪರಣೆ ಮಾಡಿದ್ರಲ್ಲ, ಸಾಕಷ್ಟು ನಷ್ಟ ಕಂಡ್ರೆ ನೀವು? ಕಳೆನಾಶಕ ಸಿಂಪರಣೆ ಮಾಡಿದ್ವಲ್ಲ ಸರ್, ಅವಾಗ ವರ್ಷ ವರ್ಷ ಸ್ವಲ್ಪ ಬರ್ತಾ ಇತ್ತಲ್ಲ, ಇವಾಗ ನೀನು ಹೊಸ್ದಾಗಿಡಲ್ಲ, ಹಂಗ ಏನು ಗೊತ್ತಾಗಿಲ್ಲ ಸರ್. ಅವಾಗ ಸ್ವಲ್ಪ ಕಡಿಮೆ ಬಂತಾನು ಗೊತ್ತಾಗಲಿಲ್ಲ, ಈಗ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಬರ್ತಾಯ್ ಸರ್. ಈಗ ಅಡಿಕೆ ಅಂತಂದ್ರೆ ಈಗ ಕೊಯ್ಲು ಮಾಡ್ತೀರಾ, ಯಾವ ರೀತಿ ಮಾರಾಟ ಮಾಡ್ತೀರಾ? ನಾವು ಸರ್ ನಮಗೆ ಜಾಗದ ಪ್ರಾಬ್ಲಮ್ ಇರೋದಕ್ಕೆ ಸರ್ ಬೇರೆ ಮಾರಾಟ ಮಾಡ್ತಾ ಇದೀವಿ ಸರ್. ಈಗ ಹಸಿಕಾಯಿನೇ ಮಾರಾಟ ಮಾಡ್ತೀವಿ? ಹಸಿಕಾಯಿನೇ ಮಾರಾಟ ಮಾಡ್ತಾ ಇದೀವಿ ಸರ್. ಈಗ ನಿಮಗೆ ಸಾಕಷ್ಟು ಜಾಗ ಇತ್ತು ಅಂತಂದ್ರೆ ನೀವು ಎಲ್ಲ ಕಾಯಿ ಸುಲ್ದು ಬೇಸಿ ಮಾರಾಟ ಮಾಡ್ತಾ ಇದ್ದೀವಿ? ಮಾಡ್ತಿದ್ವಿ ಸರ್ ನಾವು. ನಾವು ತೋರ್ಮನೆ ಮಾಡ್ಬೋದು, ನಮಗೆ ಅಭ್ಯಾಸ ಇತ್ತಲ್ಲ ಸರ್, ಇಲ್ಲಿ ಮಾಡ್ತಿದ್ದೆ. ಜಾಗದ ಪ್ರಾಬ್ಲಮ್ ಇರೋದಕ್ಕೆ ಇಲ್ಲಿ ಮಾಡಿಲ್ಲ ಸರ್. ಅಂದ್ರೆ ಹೆಚ್ಚು ಲಾಭ ತಗೊಳ್ಬೇಕಂತಂದ್ರೆ ನಾವು ಕಾಯಿ ಸುಲಿದು ಬೇಸಿ ಮಾರಾಟ ಮಾಡಬೇಕು? ಹೌದು ಸರ್, ಅದ್ರಾಗೆ ಸರ್ ದುಡ್ಡು ಆಗೋದು. ಮತ್ತೆ ಇದ್ರ ಜೊತೆಗೆ ಅಕ್ಕಡಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಬೆಳಿತೀರ? ನಾವು ಸರ್ ನಮ್ದು 6.5 ಎಕರೆ ಇದ್ರ ಜಮೀನು ಸರ್, 1.5 ಎಕರೆ ತೋಟ, ಉಳಿದ 4.5 ಎಕರೆಗೆ ನಾವು ಈರುಳ್ಳಿ ಒಂದು ಬೆಳೆ ಸರ್, ಶೇಂಗಾ ಒಂದು ಬೆಳೆ, ಹತ್ತಿ ಹಾಕಿದೀವಿ ಸರ್, ಆಮಾಗ ಉಳಿದಿದ್ದೆಲ್ಲ ಮೆಕ್ಕೆಜೋಳ ಸರ್. ಮೆಕ್ಕೆಜೋಳದಾಗೆ ಹತ್ತತ್ತು ಇದು ಮೆಕ್ಕೆಜೋಳ ಸಾಲ್ ಬಿಟ್ಟು ತೊಗರಿ ಹಾಕಿದ್ದೇವೆ ಸರ್. ಇದೇ ಕೃಷಿ ಇದ್ರವರು ನಮಗೆ ಬೀಜ ಕೊಟ್ಟಿದ್ರು ಸರ್, ತೋಟಗಾರಿಕೆ ಇಲಾಖೆ ಇದೇ ತೊರಳು ಬಾಳ್ನವ್ರು ಕೊಟ್ಟಿದ್ರು ಸರ್ ಬಂದು, ಮಲ್ಲಿಕಾರ್ಜುನ್ ಸರ್. ನಾವು ಅದನ್ನು ಹಾಕಿ ಸರ್ ಬೆಳೆದ್ವಿ ಸರ್, ಚೆನ್ನಾಗಿ ಇಳುವರಿ ಬಂತು. ಈಗ ಮೊದಲೆಲ್ಲ ತೊಗರಿ ಬೆಳೀತಾ ಇರಲಿಲ್ವಾ ನೀವು? ನಾವು ಬೆಳೆದಿದ್ವಿ ಸರ್, ನಾವೇ ಮನೆ ಕಾಳು ಮಾಡಿಕೊಂಡು ನಾವು ಯಾವಾಗೂ ಬೆಳಿತೀವಿ ಸರ್. ತೊಗರಿ ಬೆಳಿತೇವೆ ಸರ್, ಹಳ್ಳು ಬೆಳಿತೇವೆ, ಈರುಳ್ಳಿ ಒಳ ಸರ್, ಕೊತ್ತಂಬರಿ, ಎಳ್ಳು, ಬೆಳ್ಳುಳ್ಳಿ, ಬೇಕಾದ ಉಳಿದವ ಎಲ್ಲ ವಸ್ತುಗಳು ಸರ್ ನಾವು ಎಳ್ಳು ಎಲ್ಲವೂ ಬೆಳಿತೀವಿ ಸರ್. ಅಕ್ಕಡಿ ಬೆಳೆಯೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಅಂತ ಹೇಳ್ತೀರಾ? ಹ್ಞೂ ಸರ್, ನಮಗೆ ಅನುಕೂಲ ಸರ್. ಮತ್ತು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲ ತಂದು ಕೊಡಕ್ಕೆ ಅಂದ್ರೆ ಸರ್ ಭಾಳ ದುಡ್ಡಾಗುತ್ತಾ, ನಾವೆಲ್ಲವೂ ಬೆಳ್ಕೊಂತೀವಿ ಸರ್. ನಾವು ಬೇ ಮಾಡ್ಕೊಂತೀವಿ ಸರ್, ಕೊತ್ತಂಬರಿ ಬೆಳಿತೀವಿ ಸರ್. ಈ ವರ್ಷನೂ ನನಗೆ ಕೊತ್ತಂಬರಿ ಆಗಿದಾವೆ ಸರ್, ಸಿರಿಧಾನ ಇವೆಲ್ಲ ಆಗಿದಾವೆ ಸರ್ ನನಗೆ. ಈಗ ತೊಗರಿ ಬೆಳಿತಿರಲ್ಲ, ಬೇಳೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಿ ನೀವು? ನಾವು ಸರ್ ಸ್ವಲ್ಪ 1 ಗಂಟೆ ಒಣಗಿಸಿ ಸರ್, ಸ್ವಲ್ಪ ನೀರ ನೆನೆ ಹಾಕಿ 1 ಗಂಟೆಯ ಅವು ತಳ್ಳು ಮಣ್ಣು ಹಚ್ಚಿ ಸರ್, ಅವನ್ನ ಕಟ್ಟಿಟ್ಟು ಬೆಳಗ್ಗೆ ಒಣೆ ಹಾಕಿ 2 ದಿವಸ ಚೆನ್ನಾಗಿ ಒಣಗಿಸ್ತೇವೆ ಸರ್. ಅವನ್ನ ನಾವು 1-2 ತಿಂಗಳು ಹಂಗೆ ಇಟ್ಟಿರ್ತೀವಿ ಸರ್ ಅಳತಿ ಬೀಳಲಿ ಅಂತ. ಆಮೇಲೆ ನಾವು ಮಿಷಿನ್ಗೆ ಹಾಕ್ತೇವೆ, ಇಲ್ಲ ಕೈಯಾಗೆ ಹೊಡಿತೀವಿ ಸರ್, ಬಿಸೆಕಲ್ಲಾಗೆ ಹೊಡಿತೀವಿ. ಅಂದ್ರೆ ಹಿಂದಿನ ಪದ್ಧತಿ ಈಗಲೂ ಇದೆ ನಿಮ್ಮಲ್ಲಿ, ಬಿಸೆಕಲ್ಲಿಂದ ಬೇಳೆ ಹೊಡೆಯೋದು? ಇದೆ ಸರ್, ನಾನು ಇನ್ನೂ ಆಲ್ರೆಡಿ ಮೊನ್ನೆ 8 ತಿಸ್ತಿಲ್ ಹೊಡೆದೇನೆ ಸರ್, 2 ಸೇರ್ ಹೊಡ್ಕೊಂಡಿದ್ದೆ ಸರ್ ಅರ್ಜೆಂಟಿಗೆ ಬೇಕು ಅಂತ. ಈಗ ಸಾಕಷ್ಟು ಫ್ಲೋರ್ ಮಿಲ್ಗಳು ಬಂದ ಮಿಷಿನ್ಗಳು, ಈಗ ಯಾಕೆ ಅನಿಸುತ್ತೆ ನಿಮಗೆ ಕೈಲಿಂದಲೇ ಬೇಳೆ ಬಿಸಿಕಲ್ಲಲ್ಲಿ ಬೀಸಿ ಹೊಡೆಸಿ ಹೊಡಿಬೇಕು ಅಂತ? ಸರ್ ಅದರಲ್ಲಿ ಹೀಟ್ ಆಗಿ ಎಲ್ಲ ಮ್ಯಾಗಳದ್ದೆಲ್ಲ ಹೋಗಿ ಸರ್ ಸಣ್ಣ ನುಚ್ಚು ಬಾರಿ ಬರುತ್ತೆ ಸರ್ ತೊಗರಿದು, ಹಂಗಾಗಿ ಇದು ಹೊಡೆದ್ರೆ 1 ಅಳತಿಗೆ ಏನೂ ಆಗಲ್ಲ ಸರ್, ಚೆನ್ನಾಗಿ ಬೆಳೆ ಬರ್ತಾವೆ ಅಂತ ಇದರಲ್ಲೇ ಮಾಡ್ತೀವಿ ಸರ್ ನಾವು. ಈ ತರ ಮಾಡಿದ ಬೆಳೆಯನ್ನ ಎಷ್ಟು ವರ್ಷ ತನಕ ಇಟ್ಕೊಳ್ತೀರಾ ನಾವು? ಸರ್ 1 ವರ್ಷ ಆಗ್ಬೋದು, 2 ವರ್ಷನೂ ಸರ್ ಏನೂ ಆಗಲ್ಲ ಸರ್. ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಿ ಇಡ್ರಿ ಅಂತಾರೆ, ನಾವಿನ್ನು ಆ ಪೌಡ್ರ್ ಎಲ್ಲ ಹಾಕಿಲ್ಲ ಸರ್, ಚೆನ್ನಾಗಿ ಇಟ್ಟಿದ್ದೀವಿ ಸರ್, ಏನಾಗಿಲ್ಲ, ಚೆನ್ನಾಗೂ ಬರುತ್ತೆ ಸರ್. ಈಗ ಬೇರೆ ಹೊರಗಡೆಯಿಂದ ತಂದು ನಾವು ಬಳಸ್ಬೇಕಂದ್ರೆ ಸಾಕಷ್ಟು ಹಣ ಕೊಡ್ಬೇಕಾಗತ್ತಲ್ಲ? ಹ್ಞೂ ಸರ್, 120 ರೂಪಾಯಿ ಕೆಜಿ ಸರ್. ಅವು ಬೇಗ ಬಂದ್ರೆ ಸರ್ ಸಣ್ಣ ಹುಳ ಬಿಡ್ತಾವೆ, ತಡೆಯೋದೇ ಇಲ್ಲ ಸರ್. ಅದಕ್ಕೆ ನಾವು ಮನೆ ಬೆಳೆನೇ ಉಪಯೋಗಿಸ್ತೇವೆ ಸರ್. ಮತ್ತೆ ಶೇಂಗನ ಬೆಳೀತಾ ಇದ್ರಿ, ಹತ್ತಿನ ಬೆಳೀತಾ ಇದ್ರಿ, ಅಂದ್ರೆ ಸಾಕಷ್ಟು ನಿಮಗೆ ಕೃಷಿಯಲ್ಲಿ ಕೆಲಸಗಳು ಸಿಗ್ತಾವಲ್ವಾ? ಹ್ಞೂ ಸರ್, ನಾನು ಈ ವರ್ಷ ಸರ್ ನಾನು 30 ಗುಂಟೆ ಹತ್ತಿ ಹಾಕಿದ್ದೆ, 19 ಗುಂಟೆ ಹಾಕಿದ್ದೆ ಸರ್. ನಿನ್ನೆ ನಾವು ಆಲ್ರೆಡಿ ಕೊಟ್ಟಿವಿ ಸರ್ ಹತ್ತಿನ. ನಮಗೆ ಸರ್ ಹತ್ತಿ 7.5 ಕ್ವಿಂಟಲ್ ಬಂದಿದೆ ಸರ್. ನಮಗೆ 13,800 ಹಂಗೆ ನಿನ್ನೆ ಕೊಟ್ಟಿವಿ ಸರ್. ನಾವು ಒಂದ್ ಸ್ವಲ್ಪ ನೀರ್ನಿತ್ತು, ಸ್ವಲ್ಪ ಫೇಲ ಸರ್. ನಮ್ದು ಚೆನ್ನಾಗೇ ಬಂದ್ ಸರ್ ನಮ್ಮ ಹತ್ತಿ. ನಮ್ಮ ಮೆಕ್ಕೆಜೋಳನು ಚೆನ್ನಾಗೈತೆ. ಈ ವರ್ಷದ ಮಳೆ ಹೇಳ್ಬೇಕು ಅಂದ್ರೆ ಸರ್ ನಮ್ದು ಅಡಿಕೆ ಆಗ್ಲಿ ಮೆಕ್ಕೆಜೋಳ ಆಗ್ಲಿ ಹತ್ತಿ ಆಗ್ಲಿ ಸರ್ ಯಾವುದು ಇದಾಗಿಲ್ಲ, ಲಾಸ್ ಆಗಿಲ್ಲ. ಈರುಳ್ಳಿನೂ ನಾ ಹಾಕಿ ಸ್ವಲ್ಪ ಸರ್ ಅದು ಚೆನ್ನಾಗಿ ಬಂತು. ಬೀಟ್ರೂಟ್ ನಾ ತರಕಾರಿನೂ ಬೆಳಿತೀನಿ ಸರ್. ಬೀಟ್ರೂಟ್ ಹಾಕಿದ್ದೆ ಸರ್, ಅದೊಂದು ಸ್ವಲ್ಪ ಹುಳ ತಿಂದು ಫೇಲ್ ಆತ ಅಷ್ಟೇ ಸರ್. ಈಗ ಯಾವುದು ಬೆಳೆ ನಿಮಗೆ ನಷ್ಟ ಆಗದಂಗ್ ಚೆನ್ನಾಗಿ ಬಂದತ್ತಂದ್ರೆ ಎಲ್ಲೇ ಒಂದ್ ಕಡೆ ನೀವು ಹೆಚ್ಚು ರಾಸಾಯನಿಕ ಗೊಬ್ಬರ ಬೆಳೆಸಲ್ಲ, ಆ ಕಾರಣಕ್ಕಂತ ಹೇಳ್ಬೋದು. ಹೌದು ಸರ್, ನಾವು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಬೆಳೆಸಲ್ಲ ಸರ್. ನಮ್ದು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಇರುತ್ತಲ್ಲ ಸರ್, ಅದನ್ನೇ ನಾವು ಉಪಯೋಗಿಸ್ತೇವೆ ಸರ್. ಇವನ್ನೆಲ್ಲ ನಾವು ಆರ್ ಎಸ್ಗೆ ಹೋಗಿ ಸರ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮೊನ್ನೆ ಸರ್ ಜಿಂಕು ಜಿಪ್ಸಮು ಬೋರಾನು ನಾವು ಅವೆಲ್ಲ ಅವಾಗ ತಂದು ಸರ್ ಇಟ್ಕೊಂಡಿರ್ತೇವೆ. ಅವನ್ನೆಲ್ಲ ಬಳಕೆಗೆ ಶೇಂಗಾಕ್ಕೆ ಅವಕ್ಕೆ ಯಾವ ಟೈಮಿ ಅವ್ರ ಸರ್ಗಳು ಏನೇನು ಹೇಳಿರ್ತಾರೆ ನಾವು ಅದೇ ಥರ ನಡ್ಕೊಂಡು ಬಂದೀವಿ ಸರ್. ನಮಗೆ ಅನುಕೂಲ ಆಗಿದೆ ಸರ್ ಬೆಳೆ. ಈಗ ಇದ್ರ ಜೊತೆಗೆ ಹೈನುಗಾರಿಕೆ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಮಾಡಿದ್ರೆ? ನಾವು ಸರ್ ಬೇರೆ ಆದ ಕಾಲದಾಗೆ ಒಂದು ಹೊಸ ತಂದಿದ್ವಿ ಸರ್, ಇಲ್ಲ ಅಂತ ಅವಾಗ 18,000 ಕೊಟ್ಟು ತಂದಿದ್ವಿ ಸರ್. ಅದು ಯಾಕೋ ಬರ್ತಾನೆ ಕಾಯಿಲೆ ಆಗಿ ಇದು ಸತ್ತೋಗ್ಬಿಡ್ ಸರ್. ಆಮೇಲೆ ಮತ್ತೊಂದು 11,000 ತಗೊಂಡಿವಿ ಸರ್ ನಾವು. ಅದರಿಂದ ನಮಗೆ 3 ಕರು ಹುಟ್ಟಿದ್ವಿ ಸರ್ ಆ ಆಕಳಿಂದ. ಅದನ್ನು ಸರ್ ಮಾರಾಟ ಮಾಡಿದ್ವಿ ಜಾಗದ ಪ್ರಾಬ್ಲಮ್ ಇರೋದಕ್ಕೆ. ಆಮೇಲೆ ಸರ್ ಅದು ಒಂದು ಹಸು ಸರ್ 5 ಹೆಣ್ಣುಗಡೆ ಹಾಕಿದ್ದಾವೆ ಸರ್ ನಮ್ಮಲ್ಲಿ. ಆಲ್ರೆಡಿ 2 ಆಕಳು 6 ಲೀಟ್ರ್ 7 ಲೀಟ್ರ್ ಸರ್. ನಾನು ಡೈಲಿ 23 ಲೀಟ್ರ್ ಹಾಲು ಹಾಕ್ತೀವಿ ಸರ್ ಬೆಳಗ್ಗೆ ಸಂಜೆ ಮನೆ ಆಕಳೆ ಸರ್. ಹೈನುಗಾರಿಕೆಯಿಂದಲ್ಲ ತುಂಬ ಆದಾಯ ಬರುತ್ತೆ? ಬರುತ್ತೆ ಸರ್, ಆದಾಯ ಬರುತ್ತೆ ಸರ್. ಬೂಸ್ಗಳು ಖರ್ಚೈ ಸರ್ ಇಲ್ಲ ಅಂತ ಹೇಳಲ್ಲ. 2 ಥರ ಬೂಸ ಇಡ್ತೀವಿ ನಾವು, ಹೆಚ್ಚಿಗೆ ಖರ್ಚು ಮಾಡಲ್ಲ ಸರ್. ಬೇರೆ ಬೇರೆ ಥರದ ಶೇಂಗಾ ಇಂಡಿಯಾ ಅವೆಲ್ಲ ಇಡಲ್ಲ ಸರ್ ನಾವು. ಗೋಧಿ ಬೂಸ ಒಂದು, ಪೇಣಿ ಒಂದು, ಇವೆರಡು ನಾನು ಇಡ್ತೀನಿ ಸರ್. ಈಗೆಲ್ಲ ಹಸಿರು ಮೇವೆಲ್ಲ ಬೆಳ್ಕೊಳ್ತೀರಾ ನೀವು ಹಸಿಗೆ? ನಮ್ದು ಸರ್ ಇಡೀ ಈ ವರ್ಷನೇ ಬರೀ ಹಸಿರು ಮೇವೆ ಸರ್. ಇದೇ ಇಲಾಖೆಯವ್ರು ಸರ್ ನಮಗೆ ಕುದುರೆ ಮೆಂತೆ ಇದು ಅಂತ ಬೇರೆ ಬೇರೆ ಐಟಮ್ ಇವು ಕೊಟ್ಟಿದ್ರು ಸರ್. ನಮ್ಮನೆಯವ್ರು ಬಂದಿದ್ರು, ನಾವು ಅದನ್ನು ತಗೊಂಡು ಹೋಗಿ ಸರ್ ಕಟಾವು ಮಾಡಿ ಸಾವಯವ ಗೊಬ್ಬರ ಹಾಕಿ ಮತ್ತೆ ನಾವು ತಿರ್ಗಾ ಮುರ್ಗ ಅದೇ ಸಪ್ಪೆನೆ ಕೊಯ್ ಕೊಯ್ದು ಹಾಕ್ತದೆ ಸರ್. ನಮ್ಮ ಇವತ್ತು ನಮ್ಮ ಹೊಸೆ ಮೇವೆ ಸರ್. ಅಂದ್ರೆ ನೀವು ಸಾವಯವದಲ್ಲೇ ಈ ಒಂದು ಬೇಕಾದಂತ ಹಸಿರು ಮೇವುಗಳನ್ನ ಬೆಳ್ಕೊಳ್ತಾ? ಹ್ಞೂ ಸರ್, ನಮ್ದು ಇವತ್ತು ಹಸಿರು ಮೇವೆ ಅವಾಗ ಹಸಿರು ಮೇವೆ. ನಾವು ಈಗ ಆಲ್ರೆಡಿ 1 ಎಕರೆ ಅಲೆ ಹಾಕಿದ್ದೇವೆ ಸರ್. ನಾವು ಈ ಮಳೆಗೆ ಹಸಿರು ಮೇವು ಹಿತ್ಲ ಕಡೆ ಒಂದು ಸ್ವಲ್ಪ ಅಲ್ಲೊಂದು 1/2 ಎಕರೆ ಹಾಕಿದ್ದೇವೆ ಸರ್ ನಾವು. ಈಗ ಮನೆ ಹತ್ರನೇ ಬೆಳೀತಾ ಇದ್ರೆ ಹಸಿರು ಮೇವು? ನಮ್ದು ಹಿತ್ಲ ಕಡೆನೇ ಹೊಲ ಸರ್ ಬೆಳೀತಾ ಇದೀವಿ ಸರ್ ನಾವು. ಈಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಹೈನುಗಾರಿಕೆ ಮಾಡ್ಬೋದಲ್ವ? ನಾವು ಮಾಡ್ಬೋದು ಸರ್, ನಮ್ದು ಸ್ವಲ್ಪ ಜಾಗದ ಪ್ರಾಬ್ಲಮ್ ಇದೆ ಸರ್. ಹಂಗಾಗಿ 3 ಕರು 2 ಆಕಳು ಸರ್ ನಾನು ಆಲ್ರೆಡಿ ಚೆನ್ನಾಗೈ ಸರ್ ನಮ್ದು ಆದಾಯ ಹಾಲಿನ ಚೆನ್ನಾಗಿ ಸರ್. ಈಗ ಮೊದಲೆಲ್ಲ ಎಮ್ಮೆ ಸಾಕಾಣಿಕೆ ಮಾಡಿ ಹೆಚ್ಚು ಹೆಚ್ಚು ಬೆಣ್ಣೆ ಮಾಡಿ ಮಾರಾಟ ಮಾಡ್ತಾ ಇದ್ರು, ಅಂದ್ರೆ ಎಮ್ಮೆಗಳನ್ನೇ ಸಾಕಾಣಿಕೆ ಮಾಡ್ತಾ ಇಲ್ಲ ನೀವು? ನಮ್ಮ ಅತ್ತೆಯರು ಮಾಡ್ಯಾರ ಸರ್ ಪಾಪ ಅವಾಗ. ನಾವು ಬೇರೆ ಕಾಲಕ್ಕೆ ಸರ್ ಎಮ್ಮೆಗಳೆಲ್ಲ ಇದಾಗ್ಬಿಟ್ಟು ಯಾಕವ್ವ, ಅವಾಗಿಂದ ಇವು ಆಕಳುಗಳೇ ಸರ್. ಈಗ ಮನೆಯಲ್ಲಿ ಎಷ್ಟು ಜನ ಇದ್ರೆ ನೀವು ಕೃಷಿ ಕೆಲಸ ಮಾಡೋಂಥವ್ರು? ನಾ ಸರ್, ನಾನು ನಮ್ಮ ಮನೆಯವರು, ನನಗೆ 2 ಮಕ್ಕಳು ಸರ್. ಮಗ ಒಬ್ಬ ಬೆಂಗಳೂರ ಇದ್ದಾನೆ ಆಕಾಶ್ ಅಂತ, ಸುಷ್ಮಾ ಅಂತ 10th ಸ್ಟ್ಯಾಂಡರ್ಡ್ ಸರ್ ಇಲ್ಲ ನ್ಯಾಮತಿಲಿ ಓದ್ತಾವೆ ಸರ್. ನಮ್ಮ ಅತ್ತೆ ಒಂದು ನಮ್ಮ ಜೊತೆ ಇದೆ ಸರ್. ಈಗೆಲ್ಲ ನೀವು ನಿಮ್ಮ ಮನೆಯವರೇ ಕೃಷಿ ಬದುಕನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ? ನಾವಿಬ್ಬರೇ ಜಾಸ್ತಿ ಸರ್. ನಮ್ಮ ಅತ್ತೆ ಮನೆ ನೋಡ್ಕೊಂತ ಸರ್ ಇದ್ರದ್ದು ಹೈನುಗಾರಿಕೆ. ಸ್ವಲ್ಪ ಮಧ್ಯಾಹ್ನ ಟೈಮ್ನ ಅವ್ರು ನೋಡ್ತಾರೆ ಸರ್, ನಾವು ಮತ್ತೆ ಹೊಲಕ್ಕೆ ಹೋಗಿರ್ತೇವಲ್ಲ ಹಂಗಾಗಿ ಸರ್. ಈಗ ಒಂದು ಕಡೆ ಹೇಳ್ಬೇಕಂತಂದ್ರೆ ನಿಮಗೆ ಕೃಷಿ ಬೆಳೆಗಳು ಏನಾದರೂ ಲಾಸ್ ಆಯ್ತು ಅಂದರೆ ಹೈನುಗಾರಿಕೆಯಿಂದ ಲಾಭ ಕಾಣ್ಬೋದಲ್ವಾ? ನಿಜ ಸರ್, ಅದು ನಮಗೆ ಕೃಷಿಯಿಂದ ಇವತ್ತು ಆದ್ರೂ ನಾವು ಹೈನುಗಾರಿಕೆಗೆ ಸ್ವಲ್ಪ ಸ್ವಲ್ಪ ಲಾಭ ಕಂಡಿದ್ದೀವಿ ಸರ್ ನಾವು. ಈಗ ಇದ್ರ ಜೊತೆ ಮತ್ತೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಅಂತೇಳಿ ಎಷ್ಟು ವರ್ಷ ಕೆಳಗೆ ನೀವು ರಚನೆ ಮಾಡ್ಕೊಂಡ್ರೆ? ನಾವು ಅದೇ ಸರ್, ನಾವು 12ನೇ ಇಸ್ವಿಗೆ ನಾವು 2 ಸಂಘ ರಚನೆ ಮಾಡ್ಕೊಂಡಿದ್ದೀವಿ ಸರ್. ಕೃಷಿ ಲಕ್ಷ್ಮಿ ರೈತ ಮಹಿಳಾ ಸಂಘ ಅಂತ ಒಂದು, ಪ್ರಕೃತಿ ತೋಟಗಾರಿಕೆ ಮಹಿಳಾ ಸಂಘ ಅಂತ ಒಂದು 2 ಸಂಘ ನಾವು ಸರ್ ಮಾಡಿದ್ದೀವಿ ಸರ್. ನಾವು 2 ಸಂಘದಾಗ ಆಲ್ರೆಡಿ ಮೆಂಬರ್ 1-2 ಆಗಿದ್ದೀವಿ ಸರ್. ಯಾಕೆ ಅನಿಸುತ್ತೆ ನಿಮಗೆ ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಬೇಕು ಅಂತ? ನನಗೊಂದು ಸ್ವಲ್ಪ ಆಸೆ ಸರ್, ನನಗೆ ಜನ ಬೇಕು. ಯಾಕೆಂದ್ರೆ 4 ಜನ ಇತ್ತಕ್ಕೆ ಹೋದ್ರೆ ಸರ್ ಅಲ್ಲಿ ಏನಾರ ಒಂದು ವಿಷಯ ತಿಳಿತತೆ ಅಂತ ನಾನು ಅವ್ರ ಜೊತೆ ಸ್ಪಂದಿಸಿ ಅವರಿಂದ ತಿಳ್ಕೊಂತೀನಿ ಸರ್. ಹಂಗಾಗಿ ನನಗೂ ಒಂದು ಸರಿ ಸರ್ ಹೇಳಲೇಬೇಕು. ನನೀಗ ಬಸನಗೌಡ ಸರ್ ಆರುಂಡ್ಯಾಗೆ ಒಂದು ಫಂಕ್ಷನ್ನ ಮಾತಾಡ್ತಾ ಇದ್ರು ಸರ್, ನನಗೆ ಗೊತ್ತಿಲ್ಲ. ನಾನು ಹಿಂಗೆ ಅಂದು ಹೋದೆ, ಬಿಡು ಬರ್ತಾರೆ ಪಾಪ ಅವ್ರು ಹೇಳ್ತಾರೆ ಇವ್ರು ನಮ್ಮ ಮನೆಯವ್ರು ಕೇಳಲ್ಲಿ ಹೇಳಿದ್ರೆ ಅಂತ ಸರ್. ಯಾಕಾಮಲ್ಲ ಅದು ಬಸ್ ಬರಲಿಲ್ಲ ಅಂತ 5 ನಿಮಿಷ ನಿಂತ್ಕೊಂಡು ಹೊರಗೆ ಕೇಳಿದೆ. ಅವರು ಚೆನ್ನಾಗೆ ತೋಟದ ಬಗ್ಗೆ ಹೇಳಿದರು ಸರ್. ನಾನು ಅವಾಗಲೇ ಸರ್ ಅಡಿಕೆ ಹಾಕಿದ್ದೆ, ನನಗೊಂದು ಸ್ವಲ್ಪ ಮಾಹಿತಿ ಬೇಕಿತ್ತು, ಏನೂ ಗೊತ್ತಿದ್ದಿಲ್ಲ. ಅಮ್ಮ ಚೆನ್ನಾಗಿ ಹೇಳಿದ್ರು ಸರ್. ಅಮ್ಮ ಹೇಳಿದಾಗ ಇಂಥ ಸರ್ಗಳು ಯಾಕೆ ನಮ್ಮೂರಿಗೆ ಬರಬಾರ್ದಾಗಿತ್ತು ಅಂತ ನಾವು ಅನ್ಕೊಂಬಂದ್ವಿ ಸರ್. ಅದು ಕಾರ್ಯಕ್ರಮ ನಮ್ಮ ಪುಣ್ಯನೇನೋ ಸರ್. ನೆಕ್ಸ್ಟ್ ವರ್ಷಕ್ಕೆ ಹಿಂಗೆ ಬಂದರು ಸರ್ ಅವರು, ಸಂಘ ಮಾಡ್ಕೊಳ್ರಮ್ಮ ಈ ಥರ ಆ ಥರ ಅಂತ ಹೇಳಿ ಇದು ಮಾಡಿದ್ರು ಸರ್. ನಾವು ಆಲ್ರೆಡಿ ಆಟತಿ ಸಂಘ ಮಾಡಿದ್ವಿ ಸರ್. ಮಹಿಳೆಯರೆಲ್ಲ ಒಂದು 100 ರೂಪಾಯಿ ಕೈ ಕಟ್ಟಿ ಸರ್ ನಾವು 20 ಜನ ಲೇಬಲ್ಸ್ ಸೇರಿ ಮಾಡಿದ್ವಿ ಸರ್. ಈಗ ಸಂಘ ಮಾಡೋದ್ರಿಂದ ಹಣ ಉಳಿತಾಯ ಆಗುತ್ತೆ, ನಿಮಗೆ ಸಕಾಲಕ್ಕೆ ತಕ್ಕಂತೆ ಸಾಲ ಸೌಲಭ್ಯ ಸಿಗುತ್ತೆ, ಹೊರಗಡೆ ಎಲ್ಲ ಕೃಷಿ ಪ್ರವಾಸಗಳು ಮಾಡ್ಬೋದು ಅಲ್ವಾ? ನಿಜ ಸರ್, ನಾವೆಲ್ಲ ಮಾಡಿದ್ದೀವಿ ಸರ್. ನೀವು ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ ಸರ್? ಮಾಡರ್ ಚೆನ್ನಾಗಿದ್ದು ಲೇಬಲ್ಸ್ ಇದ್ರೆ ಚೆನ್ನಾಗೆ ಸರ್, ಇದು ಲೇಬಲ್ಸ್ ಕುಳಿದೊಂದು ಸ್ವಲ್ಪ ತೊಂದರೆ ಆದ್ರೆ ಕಷ್ಟನೇ ಹೊರತು ಕೃಷಿ ನಾವು ರೈತರು ಸರ್, ನಾವು ಮಾಡ್ಲೇಬೇಕಿದ್ನ. ಈಗ ನೀವು ಅಂತಂದ್ರೆ ಎಲ್ಲ ಕೈ ಮುಟ್ಟೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಾಡ್ತೀವಿ ಸರ್, ಆಲ್ರೆಡಿ ಮಾಡ್ತೀವಿ ಸರ್. ನಾವು ಬೆಳಗ್ಗೆ ಎಲ್ಲ ಸರ್ ಹೈನುಗಾರಿಕೆ ಮುಗಿಸಿ ಅಡುಗೆ ಮಾಡಿ ಮಕ್ಕಳು ಶಾಲೆಗೆ ಕಳಿಸಿ ಊಟಕ್ಕೆ ತುಂಬಿಕೊಂಡು ಹೊಲಕ್ಕೆ ಹೋಗ್ತೀವಿ ಸರ್. ಹೊಲದ ಹಗಲ ಕೆಲಸ ಮಾಡಿ ಮತ್ತೆ ಸಂಜೆ ಬಂದು ಹಾಲು ಕರೆದು ಮತ್ತೆ ರಾತ್ರಿ ಅಡುಗೆ ಮಾಡ್ತೀವಿ ಸರ್. ಒಳ್ಳೇದು ಗಾಯತ್ರಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಸರ್. ಕೃಷಿ ಬದುಕಿನ ಅನುಭವಗಳು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಈ ಕುರಿತು ಇದುವರೆಗೂ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ರಾಮೇಶ್ವರದ ರೈತ ಮಹಿಳೆ ಡಿಒ ಗಾಯತ್ರಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, 2021-22 ಸಾಲಿನ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದ್ದು, ರೈತರೇ ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ವಿವರಗಳನ್ನು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರು ಬೆಳೆ ಸಮೀಕ್ಷೆ ಮಾಡಲು ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2021-22 ಎಂಬ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರಿಗೆ ಸಹಾಯ ಮಾಡಲು ಪ್ರತಿ ಗ್ರಾಮಗಳಲ್ಲಿ ನುರಿತ ಖಾಸಗಿ ನಿವಾಸಿಗಳನ್ನ ಅಂದರೆ ಪಿಆರ್ಗಳನ್ನ ನೇಮಿಸಲಾಗಿದೆ. ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಪ್ರವಾಹ ಮತ್ತು ಬರಗಾಲ ಸಂದರ್ಭದಲ್ಲಿ ಬೆಳೆ ನಷ್ಟ ಪರಿಹಾರ ವಿತರಿಸಲು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು, ಬೆಳೆ ವಿಮೆ ಯೋಜನೆಯಡಿ ಬೆಳೆ ವಿವರ ಪರಿಶೀಲಿಸಲು ಹಾಗೂ ಬೆಳೆ ಕಟಾವು ಪ್ರಯೋಗ ಕೈಗೊಳ್ಳಲು, ಸಾಂಖ್ಯಿಕ ಇಲಾಖೆ, ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿ ತಯಾರಿಸಲು, ಪಹಣಿಯಲ್ಲಿ ಬೆಳೆ ವಿವರ ದಾಖಲಿಸಲು, ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಫಲಾನುಭವಿ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕೆ, ಬ್ಯಾಂಕ್ ಮತ್ತು ವ್ಯವಸಾಯ ಸೇವಾ ಸಂಘಗಳ ಮುಖಾಂತರ ಸಾಲ ನೀಡುವ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಸರ್ಕಾರದ ಹಲವು ಯೋಜನೆಗಳನ್ನು ರೈತರು ಪಡೆಯಲು ಬೆಳೆ ಸಮೀಕ್ಷೆ ಯೋಜನೆಯಡಿ ಬೆಳೆ ನಮೂದಾಗುವುದು ಕಡ್ಡಾಯವಾಗಿರುವುದರಿಂದ, ರೈತರು ತಮ್ಮ ಜಮೀನಿನಲ್ಲಿ ಬೆಳೆ ವಿವರಗಳನ್ನು ತಾವೇ ಮೊಬೈಲ್ ಆಪ್ ಅಂದರೆ ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2021-22 ಎಂಬ ಆಪ್ ಮೂಲಕ ದಾಖಲಿಸಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಮತ್ತು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಲು ಕೋರಲಾಗಿದೆ. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲಾಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಿಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242 8700-01-4242. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಈಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ನೇಗಿಲ ಜಗಲಿ ಕಾರ್ಯಕ್ರಮ ಸರಣಿಯಲ್ಲಿ ಸಂಕ್ರಾಂತಿ ಸಂಭ್ರಮ ಕುರಿತು ಮಾತುಕತೆ. ರಮಣ ಕೇಳಿಸ್ಲೇ ಇಲ್ಲಪ್ಪ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಹಂಗೆ ಹೊಂಟಿಯಲ್ಲವಾ, ಎಷ್ಟು ಕೂಗ್ತಾನೆ ಇದ್ದೀನಿ. ಓ ರಮಣ, ಕೇಳಿಸ್ಲೇ ಇಲ್ಲಪ್ಪ, ಬೇಜಾರು ಮಾಡ್ಕೋಬೇಡ, ನೀನೋ ಎಚ್ಚರಿಸ್ಕೊಂಡು ಹೊಂಟಿದ್ದೆ. ಅಯ್ಯೋ, ನಿಂಗೇನಂತ ಯೋಚನೆ ಇರೋದು? ಸುಖವಾಗೇ ಇದೆಯಲ್ಲವಾ? ಏ ನಿಂದೊಳ್ಳೆ ರಮಣ, ಯೋಚನೆನೇ ಮಾಡಬಾರ್ದೇನು ಅನ್ನಂಗೆ ಹೇಳ್ತೀಯಲ್ಲಪ್ಪ. ಇರಲಿ ಬಿಡು, ಓಲಿ ಎಲ್ಲಿಗೆ ಹೊಂಟಿರಂಗಿದೆಯಲ್ಲ. ಏನಿಲ್ಲ ಕಣಣ, ಇಲ್ಲೇ ಗಿರ್ಜಾಕ್ನ ಹತ್ರ ಹೋಗ್ಬರೋಣ ಅಂತ ಹೊಂಟಿದ್ದೆ. ಹೌದಾ, ಏನೀ ವಿಶೇಷ? ಏನಿಲ್ಲಪ್ಪ, ಸಂಕ್ರಾಂತಿ ಬಂತಲ್ಲ, ರೊಟ್ಟಿ ಹಬ್ಬಕ್ಕೆ ಸಜ್ಜಿ ಜೀನಿಗೆ ಹಾಕ್ಸ್ಕೊಂಡು ಬರೋಣ ಅಂದ್ಲು, ಅದಕ್ಕೆ ಹೊಂಟಿದ್ದೆ. ಹೌದಾ, ನೀವು ಈ ಸಂಘದಾಗೆ ರೊಟ್ಟಿ ಮಿಷಿನ್ ಹಾಕಿದ್ರಲ್ಲ, ಅದು ಹೆಂಗೆ ನಡೀತೈತದು? ಅಗೋ ಗಿರ್ಜಾಕ್ ನೋಡು, ಹೊರಗೆ ನಿಂತಾಳ, ನಿಂಗೆ ಕಾಯ್ತಿರ್ಬೇಕು ನೋಡು. ಓ ಬರ್ರಿ ಬರ್ರಿ ಲಕ್ಷ್ಮಕ್ಕ, ರಮಣ ಬರ್ರಿ. ನಾನು ನಿಮ್ಮ ಮನೆಗೆ ಬರ್ತಿದ್ದೆ, ರಮಣನ ಸಿಕ್ಕ ಒಟ್ಟಿಗೆ ಬಂದು ನೋಡು ಗಿರ್ಜಕ್ಕ. ಆತ್ ಬರ್ರಿ, ಚಲೋ ಆತ್, ಚಾ ಮಾಡಕ್ಕಿಟ್ಟಿದ್ದೆ, ಇಬ್ರಿಗೂ ಸೇರ್ಸಿ ಮಾಡಿಬಿಡ್ತೀನಿ, ತಡ್ರಿ. ಇರ್ಲಿ ಬಾ ಗಿರ್ಜಕ್ಕ, ಚಾ ಆಮೇಲೆ ಕುಡಿಯೋಣ. ಸಜ್ಜಿ ತರಿಸಿನಿ ಅಂದ್ಯಲ್ಲ, ಇವತ್ ಜೀನಿಗೆ ಹಾಕ್ಸ್ಬಿಡ ನಡಿ ಮತ್ತೆ. ಆಯ್ತವ್ವ, ಇವತ್ತೇ ಹಾಕ್ಸೋಣ, ಒಂದು ಸ್ವಲ್ಪ ಹೊತ್ತು ಕುತ್ಕೋ, ಮೊದಲು ಈ ಸಜ್ಜನ ಒಂಚೂರು ನೋಡು ಹೆಂಗದವೆ ಏನು ಅಂತಂದು. ಎಲ್ಲೇದವ ನಡಿ ತೋರ್ಸ್ ಗಿರ್ಜಕ್ಕ. ಓ ಇಲ್ಲೇ ಅದಾವೆ, ಬಾ ನೋಡ್ ತಗ ಹೆಂಗದವ್ ನೋಡು. ಏ ಭಾಳ ಚಲೋ ಅದಾವಲ್ ಗಿರ್ಜಕ್ಕ, ಒಳ್ಳೆ ಮಿಂಚ್ತದವೆ, ಗೌಡ್ರ ಮನೆ ತಗೊಂಡೇನು, ಅವರು ಚೆನ್ನಾಗಿ ಕಣ ಮಾಡಿರ್ತಾರೆ, ಚೆನ್ನಾಗಿರ್ತಾವು. ಮೂಲೆ ಮನೆ ಶಾರದಕ್ಕ ಕ್ಲೀನಿಂಗ್ ಮಿಷಿನಾಗ ಹಾಕ್ಯಾಳಂತಲ್ಲ, ಅಲ್ಲೇ ಕ್ಲೀನ್ ಮಾಡಿಸ್ಬಿಡೋಣಲ್ಲ. ಮೂ ಲಕ್ಷ್ಮಕ್ಕ, ಆ ಶಾರದಕ್ಕನ ಮನೆಗೆ ತಗೊಂಡೋಗಿ ಎಲ್ಲನೂ ಸ್ವಚ್ಛ ಮಾಡಿಸೋಣ ಬಾ, ಅಲ್ಲೇನೇ ಹಂಗೆ ಹಿಟ್ಟು ಮಾಡಿಸ್ಕೊಂಬಂದ್ಬಿಡೋಣ, ಎರಡು ಕೆಲಸ ಒಟ್ಟಿಗೆ ಆದಂಗಕ್ಕವೆ. ಓ ಅಕ್ಕಿ ಹಿಟ್ಟಿನ ಮಿಷಿನ್ ಮಾಡಿಸ್ಯಾಳ? ಓ ಗೊತ್ತಿಲ್ಲ ಲಕ್ಷ್ಮಕ್ಕ ನಿನಗೆ, ಮೊನ್ನೆನೆ ತಗೊಂಬಂದ್ಲಲ್ಲ ಹಿಟ್ಟಿನ ಮಿಷನ್ನ, ಅದೆಂಥದ್ದು ಅದೇನೋ ಏನೋ ಓಡಿ ಒಪ್ಪಿ ಏನೋ ಸ್ಕೀಮ್ ಬಂದೈತೆ ಅಂತಂದು ಹೇಳ್ತಿದ್ಲವ್ವ, ಅದ್ರಾಗೇನೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಏನೋ ಲೋನ್ ಕೊಡಿಸಿ ಮಿಷಿನ್ ಎಲ್ಲ ಕೊಡ್ಸ್ಯಾರಂತ ಕಣವ್ವ, ಅದ್ರಾಗೆ ತಗೊಂಡಾಳೆ. ಹೌದಾ, ಬೆಸ್ಟ್ ಆತ್ ನೋಡಕ್ಕ, ನಾವು ಹಿಟ್ಟು ಮಾಡ್ಸೋಕ್ಕೆ ಪಕ್ಕದವರಿಗೆ ಹೋಗೋ ತಪ್ಪು ನೋಡಕ್ಕ. ಹೌದು ರಮಣ, ಸರಿ ಹೇಳಿದೆ ನೋಡು, ಇಲ್ಲಾಂದ್ರೆ ಭಾಳ ದೂರ ನಡ್ಕೊಂಡು ಹೋಗ್ಬೇಕಿತ್ತು ನಾವು. ನಡಿ ಗಿರ್ಜಕ್ಕ, ಮತ್ತೆ ಕ್ಲೀನಿಂಗ್ ಮಾಡಿಸಿ ಹಂಗೆ ಇಟ್ಟು ಮಾಡಿಸ್ಕೊಂಬಿಡೋಣ, ಇನ್ನೇನು ರೊಟ್ಟಿ ಶುರು ಮಾಡಬೇಕಲ್ಲ, ಟೈಮ್ ಎಲ್ಲೈತೆ ಹೇಳು. ನಡಿ ನಡಿ ಹೋಗಿ ಬರೋಣ. ಗಿರ್ಜಕ್ಕ, ಲಕ್ಷ್ಮಕ್ಕ, ಏನ್ ಇಷ್ಟೊಂದು ರೊಟ್ಟಿ ರಾಶಿ ಹಾಕ್ಬಿಟ್ಟಿದ್ದೀರಾ? ಓ, ಕೃಷಿ ಆಫೀಸರ್ ಬಂದ್ರು. ನಮಸ್ಕಾರ ಸಾಹೇಬ್ರೇ, ಕುತ್ಕೊಳ್ಳಿ. ಲಕ್ಷ್ಮಕ್ಕ, ಆ ಕುರ್ಜಿನ ಒಂದ್ ಸ್ವಲ್ಪ ಇತ್ಲ ಸರ್ಸವಾ, ಸರ್ ಕುತ್ಕಂತಾರೆ. ಬರ್ರಿ ಸರ್, ಕುತ್ಕೊಳ್ರಿ. ಲಕ್ಷ್ಮಕ್ಕ, ಯಾಕೆ ಇಷ್ಟೊಂದು ರೊಟ್ಟಿ ಸುಡ್ತಿದ್ದೀರಲ್ಲ? ಏನ್ ಸರ್ ಹಿಂಗ್ ಹೇಳ್ತಿದ್ದೀರಾ? ಸಂಕ್ರಾಂತಿ ಬಂತಲ್ಲ ಸರ್, ಹಬ್ಬಕ್ಕೆ ರೊಟ್ಟಿ ಪ್ಯಾಟಿ ಕಳಿಸ್ತೀವಿ ಮಾರಾಟಕ್ಕೆ, ಅದಕ್ಕೆ ಇಷ್ಟೊಂದು ಮಾಡಿಟ್ಟಿವಿ ಸರ್. ಹ್ಞೂ ಸಾಹೇಬ್ರೇ, ಪ್ಯಾಟೆಗೆ ನಮ್ಮ ರೊಟ್ಟಿಗೆ ಭಾಳ ಬೇಡಿಕೆ ಐತೆ ಸಾಹೇಬ್ರೇ. ನೀವು ಈ ಓಡಿ ಒಪ್ಪಿಸಿ ಸ್ಕೀಮ್ನಾಗೆ ನಮ್ಮ ಸಂಘಕ್ಕೆಲ್ಲ ಮಿಷನ್ ಕೊಡಿಸಿದ್ರಲ್ಲ, ಅದಂತೂ ಭಾಳ ಒಳ್ಳೇದಾತ್ ನೋಡ್ರಿ ಸಾಹೇಬ್ರೇ. ಓ, ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದೀರಾ, ಅದೇ ಸಂತೋಷ. ಹೌದು, ಇಷ್ಟೊಂದು ರೊಟ್ಟಿ ಎಲ್ಲಿ ಮಾರಾಟ ಮಾಡ್ತೀರಾ? ಸಾಹೇಬ್ರೇ ನೋಡ್ರಿ, ಇಲ್ಲಿ ಹತ್ತತ್ತು ರೊಟ್ಟಿದು ಒಂದೊಂದು ಪ್ಯಾಕ್ ಮಾಡಿವಿಲ್ರಿ, ಅವನ್ನೇ ಪ್ಯಾಟೆಗೆ ಮಾರಾಟ ಕಳಿಸ್ತೀವಿ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದೀರಾ. ನಿಮ್ಮ ಸಂಘದ ಲೋಗೋ ಲೇಬಲ್ಲು ಎಲ್ಲ ಮಾಡಿಸಿದ್ದೀರಾ? ವೆರಿ ಗುಡ್. ಹೌದು ಸಾಹೇಬ್ರೇ, ಎಲ್ಲನೂ ನೀವೇ ಟ್ರೈನಿಂಗ್ ಕೊಡಿಸಿದ್ರಲ್ಲ, ನೀವು ಹೆಂಗೆಂಗೆ ಹೇಳ್ಕೊಟ್ಟಿದ್ರಲ್ಲ ಅದೇ ಥರ ಮಾಡಿದ್ವಿ ನೋಡ್ರಿ. ಈಗಂತೂ ಹಬ್ಬದ ಸೀಸನ್ ಅಲ್ಲ, ಎಲ್ಲ ಚೆನ್ನಾಗಿ ಖರ್ಚಾಗ್ತಾವೆ ಸಾಹೇಬ್ರೇ. ಹೌದಾ, ಏನು ವಿಶೇಷ ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿ ಯಾಕೆ? ಅದ ಸಾಹೇಬ್ರೇ, ಸಂಕ್ರಮಣಕ್ಕೆ ಮೊದಲೇ ದಿನ ರೊಟ್ಟಿ ಹಬ್ಬ ಮಾಡ್ತೀವಿ. ಈ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಬದನೆಕಾಯಿ, ಮೆಣಸಿನ್ಕಾಯಿ, ಎಣ್ಗಾಯಿ, ಹಿಟ್ಟಿನ ಪಲ್ಯ, ಕಾಳಿನ ಪಲ್ಯ, ಚಟ್ನಿ ಪುಡಿ, ಅನ್ನದ ಬುತ್ತಿ ಎಲ್ಲ ಮಾಡ್ಕೊಂಡು ಊಟಕ್ಕೆ ಒಳದಂಡಿಗೆ ಹೋಗ್ತೀವಿ ಸಾಹೇಬ್ರೆ. ಅಲ್ಲಿ ಊರವರೆಲ್ಲ ಸೇರಿ ಹಂಚ್ಕೊಂಡು ಊಟ ಮಾಡ್ತೀವಿ. ಎಂಥ ಒಳ್ಳೆ ಆಚರಣೆ ನೋಡಿ, ಎಲ್ಲವೂ ಶಕ್ತಿಯುತ ಆಹಾರಗಳು. ಈ ಆಹಾರನ ಒಳದಂಡೆಯಲ್ಲಿ ಪ್ರಕೃತಿ ಮಡಿಲಲ್ಲಿ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಪೇಟೆ ಜನ ನಿಮ್ಮ ಹತ್ರ ರೊಟ್ಟಿ ಖರೀದಿ ಮಾಡ್ತಾರಾ ಹೆಂಗೆ? ಹೌದು ಸಾಹೇಬ್ರೇ, ರೊಟ್ಟಿ ಖರೀದಿ ಮಾಡ್ತಾರೆ. ಭಾಳ ಚಲೋ ಖರ್ಚಾಗ್ತಾವ ಸಾಹೇಬ್ರೇ. ಹಾಗೆ ನಾವು ಬರೀ ರೊಟ್ಟಿ ಅಷ್ಟೇ ಅಲ್ಲ, ರೊಟ್ಟಿ ಜೊತೆಗೆ ಈ ಚಟ್ನಿ ಪುಡಿ, ಸಾಂಬಾರ್ ಪುಡಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಸಿಟಿಗೆ ಅಂಗಡಿಗಳಿಗೆ ಸಪ್ಲೈ ಮಾಡ್ತೀವಿ ಸಾಹೇಬ್ರೇ. ಹಂಗೂ ನಿಮಗೂ ಯಾರಾದರೂ ಪರಿಚಯ ಇದ್ರೆ ಹೇಳ್ರಿ. ಹ್ಞೂ ಗಿರ್ಜಕ್ಕ, ಹೇಳ್ತೀನಿ. ಮತ್ತೆ ನೀವು ಬೇರೆ ಬೇರೆ ಆಫೀಸ್ಗಳಿಗೂ ಕೂಡ ಹೋಗ್ತೀರಿ. ಈಗ ಈ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಜಾಸ್ತಿ ಆಗಿದ್ದಾರೆ, ಅವರಿಗೆ ಮನೆಯಲ್ಲಿ ರೊಟ್ಟಿ ಮಾಡ್ಕೊಳ್ಳೋದೆಲ್ಲ ಕಷ್ಟ, ಸಮಯ ಸಿಗಲ್ಲ. ಹಾಗಾಗಿ ಅವರು ತಗೊಳ್ತಾರೆ, ನಿಮ್ಮ ಪ್ರಾಡಕ್ಟ್ಗೂ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಒಳ್ಳೆ ಐಡಿಯಾ ಕೊಟ್ರಿ ನೋಡಿ ಸಾಹೇಬ್ರೆ. ಅದೇನೋ ಸರಿ ಸಾಹೇಬ್ರೆ, ಆದರೆ ಆಫೀಸಿಗೆ ಓಡಾಡೋದು ಭಾಳ ಕಷ್ಟ. ಒಂದೊಂದು ಆಫೀಸ್ ಒಂದೊಂದು ಕಡೆ ಇರ್ತವೆ, ಹೆಂಗೆ ಓಡಾಡೋದು? ಅದೇನು ಕಷ್ಟ ಬಿಡು ಲಕ್ಷ್ಮಕ್ಕ, ಯಾರಾದರೂ ಗಾಡಿ ಇರೋ ಅಂತ ಹುಡುಗರಿಗೆ ಹೇಳ್ಬಿಡ್ರಿ, ಅವರು ಆಫೀಸ್ಗಳಿಗೆ ಹೋಗಿ ಮಾರಾಟ ಮಾಡ್ಕೊಂಡು ಬರಲಿ. ಅವರಿಗೆ ವಾರಕ್ಕಿಷ್ಟ ಅಂತ ಸಂಬಳ ಕೊಟ್ಬಿಡ್ರಿ, ಅವರಿಗೂ ಸಂಪಾದನೆ ಆಗ್ತೈತಿ, ನಿಮಗೂ ವ್ಯಾಪಾರ ಆಗ್ತೈತಿ. ಓ ಹೌದು ನೋಡ್ರಮ್ಮಣ್ಣ, ನಮ್ಮ ಸಂಘದಾಗೆ ಸಾವಿತ್ರಮ್ಮ ಅದಳಲ್ಲ, ಸಾವಿತ್ರಮ್ಮನ ಮಗನ ಪ್ಯಾಟಿಗೆ ಕೆಲ್ಸಕ್ಕೆ ಹೋಗ್ತಾನೆ. ಅವನಿಗೇನೋ ಅದೇನೋ ಶಿಫ್ಟ್ ಮೇಲೆ ಡ್ಯೂಟಿ ಅಂತೆ, ಬೆಳಗಿನ ಹೊತ್ತು ಕಾಲಿನ ಇರ್ತಾನೆ. ಅವನಿಗೆ ಹೇಳ್ತೀವಿ, ಅವನ ಹತ್ರ ಗಾಡಿನೂ ಐತೆ, ಇದರಿಂದ ನಮಗೂ ವ್ಯಾಪಾರನೂ ಚಲೋ ಆಗತ್ತೆ. ಅವನಿಗೆ ಮಾತಾಡಬೇಕು. ಓ ಹೌದು ನೋಡಿ ಗಿರ್ಜಕ್ಕ, ಆ ಹುಡುಗ ಭಾಳ ಚೂಟಿ ಅದಾನ, ಹಂಗೆ ಮಾಡಣ ಹೇಳು, ಅವನ ಕೂಡನೆ ಕಳಿಸೋಣ. ಮತ್ತೇನು ಸಾಹೇಬ್ರೇ, ಸಂಕ್ರಾಂತಿ ಹಬ್ಬ ಜೋರೈತೇನು? ಎಲ್ಲ ಮಾಮೂಲಿ ರಾಮಣ್ಣ. ನಿಮ್ಮೂರ ಕಡೆಗೆಲ್ಲ ಹೆಂಗೆ ಹಬ್ಬ ಮಾಡ್ತಾರೆ ಸಾಹೇಬ್ರೆ? ಗಿರ್ಜಕ್ಕ, ನಮ್ಮೂರ ಕಡೆ ಎಳ್ಳು ಬೆಲ್ಲ, ಕಬ್ಬು, ಬಾಳೆಹಣ್ಣು, ಸಕ್ಕರೆ ಅಚ್ಚು ಇವನ್ನೆಲ್ಲ ಮನ್ಮನೆಗೆಲ್ಲ ಹಂಚ್ತಾರೆ. ಅಕ್ಕಿ ಬೇಳೆ ಸೇರಿಸಿ ಸಿಹಿ ಪೊಂಗಲ್ ಮಾಡ್ತಾರೆ, ಖಾರ ಪೊಂಗಲ್ಲು ಮಾಡ್ತಾರೆ. ಮತ್ತು ಅವರೆಕಾಯಿ, ಗೆಣಸು, ಶೇಂಗಾ ಇವನ್ನೆಲ್ಲ ಬೇಯಿಸ್ಕೊಂಡು ಊಟಕ್ಕೆ ಉಪಯೋಗಿಸ್ತಾರೆ. ಓ ಹೆಂಗೆಲ್ಲ ಗಿರ್ಜಕ್ಕ, ಹಬ್ಬ ಒಂದೇ ಆದರೂ ಬೇರೆ ಬೇರೆ ಥರ ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರಲ್ಲ. ಹೌದು ಲಕ್ಷ್ಮಕ್ಕ, ನಾವೇ ಒಂಥರ ಹಬ್ಬ ಮಾಡ್ತೀವಿ, ಸಾಹೇಬ್ರ ಊರ ಕಡೆನೇ ಒಂಥರ ಹಬ್ಬ ಮಾಡ್ತಾರೆ. ಆದರೆ ಏನೇ ಮಾಡಿದ್ರು ಎಲ್ಲ ಕಡೆನೂ ಈ ಎಳ್ಳು ಬೆಲ್ಲ ಬೀರೋದಂತೂ ಎಲ್ಲ ಕಡೆನೂ ಒಂದಾಯ್ತು ನೋಡವ. ಹೌದು, ಈ ಎಲ್ಲ ಕಡೆಗೆ ಹಂಗೆ ಮಾಡ್ತಾರೆ ನೋಡು, ಆದರೆ ಏನಾರ ವಿಶೇಷ ಇರಬೇಕಲ್ವಾ? ಇಲ್ಲದೆ ಏನು ರಮಣ, ನಮ್ಮ ಸಂಪ್ರದಾಯಗಳೆಲ್ಲ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ಈಗ ಈ ಸಂಕ್ರಮಣ ಕಾಲ ಇದೆಯಲ್ಲ, ಇದು ಚಳಿಗಾಲ ಮತ್ತು ಬೇಸಿಗೆ ಕಾಲದ ಮಧ್ಯೆ ಬರುವಂತಹ ಕಾಲ. ಇಂಥ ಸಮಯದಲ್ಲಿ ಎಣ್ಣೆಕಾಳುಗಳಾದಂತಹ ಎಳ್ಳು, ಶೇಂಗಾ ಚಳಿಗಾಲದಲ್ಲಿ ಒಣಗಿದಂತಹ ಚರ್ಮ ಮೃದುವಾಗಲು ಸಹಾಯ ಮಾಡ್ತವೆ. ಬೆಲ್ಲ, ಕಡಲೆ ದೇಹಕ್ಕೆ ಶಕ್ತಿ ನೀಡ್ತವೆ. ಕಬ್ಬು ಮುಂದೆ ಬರುವ ಬೇಸಿಗೆ ಕಾಲಕ್ಕೆ ತಂಪು ನೀಡುತ್ತೆ. ಹಾಗಾಗಿ ಎಳ್ಳು ಬೆಲ್ಲ ಬೀರೋ ಸಂಪ್ರದಾಯ ಬಂದಿದೆ ಅಂತ ತಿಳಿದವರು ಹೇಳ್ತಾರೆ. ಓ ಇಟ್ಟೊಂದೆಲ್ಲ ಆಯ್ತಾ ಸಾಹೇಬ್ರೆ? ನಾವು ಮಾಡೋ ಹಬ್ಬದಾಗೆ ಎಷ್ಟೆಷ್ಟೆಲ್ಲ ಒಳ್ಳೆ ಸಂಗತಿ ಇರ್ತಾವ ನೋಡ್ರಿ, ನಮಗೆ ಇಷ್ಟೊಂದೆಲ್ಲ ಗೊತ್ತೇ ಇರಲಿಲ್ಲ. ಹ್ಞೂ ಗಿರ್ಜಕ್ಕ, ನಮ್ಮ ಕಡೆಗೆ ಇನ್ನೂ ವಿಶೇಷ ಅಂದರೆ ಹಬ್ಬದ ದಿನ ಬೆಂಕಿ ಹಾಕಿ ಎತ್ತುಗಳನ್ನೆಲ್ಲ ಬೆಂಕಿ ಆರಿಸ್ತಾರೆ, ಅದಕ್ಕೆ ಕಿಚ್ಚ ಹಾಯಿಸೋದು ಅಂತ ಅಂತಾರೆ. ಓ ಹೌದಾ ಸಾಹೇಬ್ರೆ, ಈ ಎತ್ತುಗಳು ಎದರಲ್ಲಿ ಏನದು? ಇಲ್ಲ ರಮಣ್ಣ, ಎರಡೇ ಕ್ಷಣ ಹಂಗೆ ಆರ್ಬಿಡ್ತವೆ, ಅದರಿಂದ ಎತ್ತುಗಳು ಸ್ವಚ್ಛ ಆಗ್ತವೆ ಅಂತ ನಂಬಿದ್ದಾರೆ. ಇರ್ಬೋದು ಬಿಡ್ರಿ ಸಾಹೇಬ್ರೆ, ಅದೇ ನಾವು ದೇಹನ ಬಿಸಿಲಿ ಕಾಯಿಸ್ಕೊಂತೇವಳ್ರಿ ಹಾಗೆ. ಹ್ಞೂ ರಮಣ, ನೀನು ಬಿಸಿಲಿ ಕಾಯಿಸ್ಕೊಂತಿಲ್ಲ ಹಂಗೆ. ಸಾಹೇಬ್ರೆ ಇನ್ನೊಂದು ವಿಷಯ, ನೀವು ನಮ್ಮ ಹಳ್ಳಿ ಸುತ್ತಮುತ್ತಲಿರೋ ಹಳ್ಳಿಗಳ ಜನರನ್ನೆಲ್ಲ ಸೇರಿಸಿ ಅದೇನೋ ಕಂಪ್ನಿ ಅಂತ ಮಾಡಿದಂತಲ್ಲ ಸಾಹೇಬ್ರೆ, ನಮ್ಮ ರೈತರೆಲ್ಲ ಈ ಸಲ ಸೇರಿ ಹಬ್ಬಕ್ಕೆ ಬೇಕಾಗಿರೋ ಸಾಮಾನೆಲ್ಲ ನಾವೇ ತರಿಸ್ಕೊಡ್ತೀವಿ, ಇಲ್ಲಿಂದನೇ ತಗೊಳ್ರಿ ಅಂತಿದ್ರು. ಹೌದು ಗಿರ್ಜಕ್ಕ, ಅದು FPO ಅಂತ ಕರೀತಾರೆ, ಅಂದರೆ ರೈತ ಉತ್ಪಾದಕ ಸಂಸ್ಥೆ ಅಂತ. ಅದರಲ್ಲಿ ರೈತರು ಏನೇನು ಉತ್ಪಾದನೆ ಮಾಡಿರ್ತಾರೋ ಅದನ್ನು ಡೈರೆಕ್ಟಾಗಿ ಗ್ರಾಹಕರಿಗೆ ತಲುಪಿಸುವಂತೆ ಕೆಲಸ ಮಾಡ್ತಾರೆ. ಈ ಸರಿ ನೋಡ್ರಿ, ಸಂಕ್ರಮಣ ಹಬ್ಬಕ್ಕೆ ಬೇಕಾಗೋ ಎಲ್ಲ ಸಾಮಾನುಗಳನ್ನು ಅವರೇ ಮಾರಾಟ ಮಾಡ್ತಿದ್ದಾರೆ. ನಿಮ್ಮ ಹತ್ತಿರ ಇಲ್ಲದೇ ಇರೋ ಸಾಮಾನುಗಳನ್ನ ಅಲ್ಲೇ ತಗೊಳ್ಬೋದು, ನೀವು ಪೇಟೆಗೆ ಹೋಗಿ ತರೋದು ತಪ್ಪುತ್ತೆ, ಮತ್ತೆ ಕಡಿಮೆ ಬೆಲೆಗೂ ಕೂಡ ಕೊಡ್ತಾರೆ. ಮತ್ತೆ ಆ ನಮ್ಮ ಸಂಘದಾಗೆ? ಸಂಘ ಅಲ್ಲ ಲಕ್ಷ್ಮಕ್ಕ, ಅದು ಕಂಪನಿ. ಕಂಪನಿ ಏ ಅದೇನಾರ ಇರ್ಲಿ ಬಿಡ್ರಮ್ಮಣ, ನಾನು ಇನ್ನಷ್ಟು ಓದಿಲ್ಲ, ನಮ್ಗಂತೂ ಸಂಘನೇ ಅದು, ನೀವು ಹೆಂಗಾರ ಹೆಸರಿಟ್ಕೊಳ್ರಿ. ಇಲ್ಲ ಲಕ್ಷ್ಮಕ್ಕ, ರಾಮಣ್ಣ ಹೇಳೋದು ಸರಿ ಇದೆ, ಇದು ಕಂಪನಿನೇ. ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಅಪ್ಲೈ ಆಗುವಂತಹ ರೂಲ್ಸು ಇದಕ್ಕೂ ಕೂಡ ಅಪ್ಲೈ ಆಗ್ತವೆ, ಹಾಗಾಗಿ ರಾಮಣ್ಣ ಹಂಗಂತಿದ್ದಾರೆ. ಇರಲಿ, ಏನೋ ಹೇಳ್ತಿದ್ರಿ ಹೇಳಿ. ಆ ಕಂಪ್ನಿಲಿ ಜಾಸ್ತಿ ಹುಡುಗರೇ ಸೇರ್ಕೊಂಡಾರೆ ಅಂತಿದ್ರು ಸರ್. ಹೌದು ಲಕ್ಷ್ಮಕ್ಕ, ಅದ್ರಾಗೆ ಅರ್ಧಕ್ಕಿಂತ ಜಾಸ್ತಿ ಹುಡುಗರೇ ಇದ್ದಾರೆ ನೋಡು. ಓ ಹೌದಾ, ಹಂಗಾರೆ ಭಾಳ ಚಲೋ ಆಯ್ತಲ್ಲ. ಈಗಿನ ಹುಡುಗರಿಗಂತ್ರಕ್ಕೂ ಹೊಲ ಮನೆ ಬೇಸಾಯ ಅಂದ್ರೆ ಬೇಜಾರು ಮಾಡ್ಕೊಂತವೆ. ಹಿಂಗಾದ್ರೂ ಅವರು ರೈತರು ಬೇಸಾಯದ ಬಗ್ಗೆ ಬೆಳೆಗಳ ಬಗ್ಗೆ ಒಂಚೂರು ತಿಳ್ಕೊಳ್ಳಿ. ಹಿಂಗೆಲ್ಲ ಮಾಡೋದ್ರಿಂದ ಮುಂದೆ ಅವರೇ ಏನಾದರೂ ಬೇಸಾಯ ಮಾಡಬೇಕು ಅಂತಂದರೆ ಅನುಕೂಲನರೇ ಆಕತ್ತೆ. ಸರಿಯಾಗಿ ಹೇಳಿದ್ರಿ ಗಿರ್ಜಕ್ಕ, ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಹೇಳಿ ಯುವಕರೇ ಎದ್ದೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ ಅಂತ. ಎಲ್ಲ ಯುವಕರಿಗೆ ಅವರು ಒಳ್ಳೆ ಸ್ಫೂರ್ತಿ. January 12 ಸ್ವಾಮಿ ವಿವೇಕಾನಂದರವರ ಜಯಂತಿ ದಿನ. ಹೋದ ವರ್ಷ January 12 ನಾವು FPO ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಈ ವರ್ಷ ಅವರ ಜಯಂತಿ ಅಷ್ಟೊತ್ತಿಗೆ ಒಂದು ರೂಪ ಬಂದಿದೆ. ಹೌದು ಸಾಹೇಬ್ರೇ, ಅವತ್ತು ಮೀಟಿಂಗ್ನಲ್ಲಿ ನಿಮ್ಮ JDS ಸಾಹೇಬ್ರು ಬಂದಾಗ ಹೇಳಿದ್ರಲ್ಲ, ಇನ್ನು ಮುಂದೆ ಕೃಷಿಕರಿಗೆ ಒಳ್ಳೆ ಅವಕಾಶಗಳಿವೆ, ಮತ್ತು ಯುವಕರೆಲ್ಲ ಕೃಷಿ ಕಡೆ ಬರಬೇಕು ಅಂತ. ಕೃಷಿ ಮಾಡೋಕ್ಕೆ, ಸಂಸ್ಕರಣೆ ಮಾಡೋಕ್ಕೆ, ಉತ್ಪನ್ನ ಮಾರಾಟ ಮಾಡೋಕ್ಕೆ ತಂತ್ರಜ್ಞಾನಗಳು ಬಂದವೆ. ಈಗಿನ ಹುಡುಗರು ಅವಳನ್ನ ಎಲ್ಲ ಬಳಸ್ಕೋಬೇಕಂತ ಹೇಳಿದ್ರಲ್ಲ. ಹೌದು ರಮಣ್ಣ, ನಮ್ಮ ಮಕ್ಕಳನ್ನು ಬೇಸಾಯ ಮಾಡೋ ಥರ ಆಗಬೇಕು, ಆವಾಗಲೇ ರೈತರಿಗೂ ಬೇಸಾಯಕ್ಕೂ ಬೆಲೆ ಬರೋದು. ಹೌದು ಗಿರ್ಜಕ್ಕ, ನೀವು ಹೇಳೋದು ಸರಿ. ಇನ್ನು ನಾನು ಬರಲಾ? ಖುಷಿಯಾಗಿ ಹಬ್ಬ ಮಾಡ್ರಿ. ಇರ್ರಿ ಸಾಹೇಬ್ರೆ, ಚಾ ಮಾಡೋಕ್ಕಿಟ್ಟಿದ್ದೆ, ಒಂಚೂರು ಚಾ ಕುಡ್ಕೊಂಡು ಹೋಗಂತ್ರಿ. ಈಗ ಬೇರೆ ಚಳಿ ವಾತಾವರಣ ಬೇರೆ ಅಲ್ಲ, ತಡ್ರಿ ಚಾ ಕುಡಿಯಂತ್ರಿ. ಚಳಿಗೆ ಒಳ್ಳೆ ಚಾ ಕೊಟ್ರಿ. ಥ್ಯಾಂಕ್ ಯು ಗಿರ್ಜಕ್ಕ, ನಾ ಇನ್ನು ಬರ್ತೀನಿ. ನಮಸ್ಕಾರ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯಗಳು ಸರ್. ನಮಸ್ಕಾರ. ಸಂಕ್ರಾಂತಿ ಹಬ್ಬ ಬಂತು, ಎಲ್ಲೆಲ್ಲೂ ಸುಗ್ಗಿತಂತು. ಸಂಕ್ರಾಂತಿ ಹಬ್ಬ ಬಂತು, ಎಲ್ಲೆಲ್ಲೂ ಸುಗ್ಗಿತಂತು. ನಮ್ಮೂರು ಏನ್ ಚಂದ ಕಾಣ್ತೈತಪ್ಪು. ಊರ ನಾರ್ ಯಾರೆಲ್ಲ ಸಾರಾಣೆ ಮಾಡೋರೆ, ರಂಗೋಲಿ ಬಿಡಿಸುತ್ತ ಬಣ್ಣಾವ ತುಂಬೋರೆ, ರಾಸುಗಳ ಮೈ ತೊಳೆದು ಸಿಂಗಾರ ಮಾಡೋರೆ, ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡೋರೆ, ಬಣವೆಗೆ ಪೂಜೆ ಮಾಡಿ ಸಂಭ್ರಮದಿ ನಲಿದವ್ರೆ, ಊರ ದೇವ್ರಿಗೆ ಆರ್ತಿ ಎತ್ತಿ ಮೆರವಣಿಗೆ ಹೊಂದವ್ರೆ, ಸಂಜೆ ಹೊತ್ನಾಗೆ ಕಿಚ್ಚನ್ನು ಹಾಯಿಸೋರೆ, ಸಂತೋಷ ಹಂಚಿಕೊಂಡು ಸಂಕ್ರಾಂತಿ ಮುಗುಸಾಡು. ಹುಕ್ಕಿ ತಿನ್ನೋಣ, ಹಂಚಿ ಉಣ್ಣೋಣ ಎಂದು ಹುಕ್ಕಿ ಬಾಳೋಣ. ಇದುವರೆಗೂ ಸಂಕ್ರಾಂತಿ ಸಂಭ್ರಮ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಪವನ್ ಎಂಪಿ, ಎಎಸ್ ಪ್ರತಿಮಾ, ರೇಖಾ ಆರ್ಜಿ ಹಾಗೂ ಸಂತೋಷ್ ಸಿ ದೊಡ್ಡಗೌಡರ್. ಕಾರ್ಯಕ್ರಮ ಸಂಯೋಜನೆ ಶ್ರೀಮತಿ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇಂದಿನ ಪ್ರಶ್ನೆ, ಗಿರಿಜಕ್ಕ ಯಾವ ಯೋಜನೆಯ ಮೂಲಕ ತಮ್ಮ ಸಂಘಕ್ಕೆ ರೊಟ್ಟಿ ಮಿಷನ್ ಅನ್ನು ಪಡೆದ